ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಳಿಯಾಳ ತಾಲೂಕಿನ ಶಿವಾನಂದ್ ಶಿವನಪ್ಪ ರವಾಟೆ ಅವರ ಕೃಷಿ ಹಾಗೂ ಹೈನುಗಾರಿಕೆ ಅನುಭವಗಳನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಶಿವಾನಂದ್ ಶಿವನಪ್ಪ ರವಾಟೆ ಅವರಿದ್ದಾರೆ. ಇವರು ಹಿರಿಯ ರೈತರು, ಹಳಿಯಾಳ ಅಲ್ಲಿ ಮನೆ ಇದೆ. ಬಾಜಕ ಅವರು ಈ ಕಬ್ಬನ್ನು ಬೆಳೆಯೋದು, ಭತ್ತ ಬೆಳೆಯೋದು, ಅನೇಕ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಮತ್ತು ಹೈನುಗಾರಿಕೆಯನ್ನು ಮಾಡ್ತಾರೆ. ಹೆಂಗೆಲ್ಲ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಶಿವಾನಂದ್. ನಮಸ್ಕಾರ. ಈಗ ನಿಮಗೆ ಹೆಚ್ಚು ಕಡಿಮೆ 61 ವರ್ಷ? 61 ವರ್ಷ ರೀ. ಮುಂಚಿನಿಂದನೂ ಕೃಷಿ? ಹಾ, ಹುಟ್ಟದಾಗಿಂದ ಕೃಷಿ ರೀ. ಒಂದೆತ್ತಿನ ಶಾಲೆ ಕಲ್ತಿಲ್ರಿ ಸರ್. ಹುಟ್ಟದಾಗಿಂದ ಇದೇ ದಂಧೆ ರೀ. ಯಾಕೆ ಶಾಲೆ ಕಲೀಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇತ್ತು ರೀ. ಕಷ್ಟದಾಗಿಂದ ನಮ್ಮ ತಂದೆಯವ್ರು ನಮ್ಗೆ ಶಾಲೆ ಕಲಿಸಲಿಲ್ಲ ಸರ್. ಹಿಂಗಾಗಿ ನಾವು ರೈತಕಿನ ಮಾಡ್ಕೊಂಡು ಬಂದೀವಿ ರೀ. ಭೂಮಿ ಐತ್ರಿ. ಭೂಮಿ ಅಪ್ಪರ್ ಮಾಡಿದ್ದೆ? ಅಪ್ಪರ ಮಾಡಿತ್ರಿ. ಅಪ್ಪರ್ ಇದಾಗ ನಾವಾದ್ರೂ ಮಾಡಿದ್ರಿ ಅಂತೇಳಿ. ಭೂಮಿ ಇದ್ರು ಕಷ್ಟ ಹೆಂಗ ಅಂದ್ರೆ ಅವಾಗ ಇತ್ತು ರೀ ಕಷ್ಟ. ಬರಬರ್ತಾ ದೊಡ್ಡವ್ರ ಕಷ್ಟ ಹೋಗೋಮಟ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವಿ ರೀ. ನಾವು ಕಲೀಲಿಲ್ಲ ಅಂತ ಒಂದು ಮಗಳಿಗೆ ಎಲ್ಲೆಲ್ಲಿ ಮಾಡ್ಸಿನ್ರಿ. ಒಂದು ಮಗ ಅವು ಬಿಕಾಮ್ ಫೈನಲ್ ಮಾಡ್ಸಿನ್ರಿ. ಹಿಂಗ್ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವ್ರಿ. ಒಬ್ಬನ ಮಗ ರೀ, ಇಬ್ರು ಹೆಣ್ಮಕ್ಳು ರೀ. ಅವಾಗ ನಿಮ್ಮ ತಂದೆಯವ್ರು ಮಾಡುವಾಗ ನೀವು ಸಣ್ಣವರಿದ್ದಾಗ ಅಷ್ಟು ಹೊಲ ಬೆಳಿತಿರ್ಲಿಲ್ಲ? ಬೆಳಿತಿರ್ತಿಲ್ ಮೊದಲು ನಮ್ಮ ತಂದೆಯವ್ರು ಒಬ್ರ ರೀ. ಸ್ವಲ್ಪ ಹೊಲ ಮಳಿ ಭಾಳ ಅಲ್ರಿ, ಹಿಂಗಾಗಿ ಹಾಳಾಗಿ ಬಿಡೋದು. ಮಂಜರೆ ಬಿಡೋದ್ರಿ ಸರ್ ಹೊಲ, ಮಂಜರೆ ಬಿಡ್ತಿತ್ರಿ. ಹಿಂಗಾಗಿ ನಾವು ಬಡ್ಡಿಯಿಂದ ರೈತಕಿ ಏನು ಮಾಡ್ಕೊಂಡು ಬಂದಿವಲ್ರಿ, 5 ಮಂದಿ ಅಂತ ರೈತಕಿ ಒಳಗೆ ಬಂದಿವ್ರಿ. ಬಂದಿವು ರೈತಕಿ ಬೆಳ್ಕೊಂತ ಬೆಳ್ಕೊಂತ ಬಂದು ಸ್ಟ್ಯಾಂಡ್ ಆದಿವ್ರಿ. ಸ್ಟ್ಯಾಂಡ್ ಆದಾಗ ಹಿಂದ್ಗಡೆ ಮತ್ತೆ ಹೊಲ ಡಿವೈಡ್ ಮಾಡ್ಕೊಂಡಿವ್ರಿ. ಒಬ್ಬೊಬ್ಬರಿಗೆ 4-5 ಎಕರೆ, 5-5 ಎಕರೆ ಹೊಲ ಬಂತ್ರಿ. ನಾವು ಬಂದ ಟೈಮ್ದಾಗ ನಾವು ಅದರೊಳಗೆ ಇದ್ದಿದ್ದಿರ್ದಾಗ ನಾವು ಏನು ಇಂಪ್ರೂವ್ ಮಾಡಿದ್ವಿ ಅಂದ್ರೆ, ದಬಾಸಿ 1 ಎಕರೆಗೆ 4 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋದು, 4-5 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋದು, ಮತ್ತು 1 ಎಕರೆಗೆ 50 ಟನ್ ಕಬ್ಬು ತೆಗೆದು, ಭತ್ತ ಆಗಿದ್ವಿ ಅಂದ್ರೆ 25-30 ಕ್ವಿಂಟಲ್ ಭತ್ತ ತೆಗೆದು, ಇಷ್ಟಾಗಿ ಒಮ್ಮೆ ಇದ್ರ ರಾಜ್ಯ ಮಟ್ಟಕ್ಕೂ ಪ್ರೈಜ್ ಹೊಡೆದಿವಿ ರೀ. ಅದು 4 ಎಕರೆ 118 ಕ್ವಿಂಟಲ್ ತೆಗ್ದಿದ್ರಿ. 4 ಎಕರೆ ಇದ್ರೊಳಗೆ ಸರ್ ಪ್ರೈಜ್ ಹೊಡೆದಿವ್ರಿ. ನಾವು ದೇವೇಗೌಡ ಮಿನಿಸ್ಟರ್ ಇವಾಗ ನಮ್ಗೆ ಕರೆಸಿ ಸನ್ಮಾನ ಮಾಡಿದ್ರಿ. ನಮ್ಮ ಬೆಂಗಳೂರಿಗೆ ಅಲ್ಲಿ ಮಟ್ಟ ಆದ್ರೂ ಹೋಗಿದ್ವಿ. ಪ್ರತಿಯೊಂದು 40 ವರ್ಷದಿಂದ ವರ್ಷನೂ ಒಂದು 500-600 ಟನ್ ಕಬ್ಬು ಕೊಡ್ತಿದ್ರು. ನಾವು ಕುಡಿಯೋ ಒಂದು 300-400 ಚೀಲ ಭತ್ತ ಹೋಗ್ತಿದ್ರಿ. ಏ ಭಾಳ ಚಲೋ ಖರ್ಚು ಮಾಡ್ತಿದ್ರು ಎಲ್ಲ ಅಂತಂದ್ರೆ ಸ್ಟ್ಯಾಂಡ್ ರೀ ಕೃಷಿ ಒಳಗೆ ರೀ. ಹಮೇಶ ಒಂದು 35 ವರ್ಷದಿಂದ ಟ್ಯಾಕ್ಟರ್ ಇರ್ತದೆ. ಹಿಂಗೆ ಮಾಡ್ಕೊಂಡು ಬಂದ ನಾವು ಕೃಷಿ ಒಳಗೆ ಅಗ್ದಿ ಆರಾಮ ಅನ್ಸ್ಬಿಟ್ಟಿದ್ರು. ಅಷ್ಟು ಭತ್ತ ಬೆಳೀತಾ ಇದ್ದಿದ್ದು ಅನಿವಾರ್ಯವಾಗಿ ಅಥವಾ ಹೆಂಗೆ? ಅನಿವಾರ್ಯವಾಗಿ ಅಂದ್ರೆ ನಾವು ಕೊಮ್ಮನವಾಗೆ ಬೆಳೆಸ್ತಿದ್ವಿ ರೀ. ಹಿಂಗೆ ನಮ್ಮ ಭೂಮಿಯೊಳಗೆ ಒಂದು 15 ಎಕರೆ ಕಬ್ಬು ಹಾಕ್ತಿದ್ವಿ. ಅವಾಗ ನೀರು ಕಡಿಮೆ ಇರ್ತಿತ್ರಿ, ಬೋರಿಲ್ ಕಡಿಮೆ ಇರ್ತೀರಿ. ಅವಾಗ ಈಗ ಏನಾಗತ್ತೀ, ನಾವು ಬೋರಿಲ್ ಮಾಡಾಕತ್ತೀವಲ್ರಿ, ಮಾಡಿದ್ವಲ್ರಿ, ಅವಾಗಿಂದ ನೀರು ಸಂಪೂರ್ಣ ಸಿಗಾಕತ್ರಿ. ಅವಾಗಿಂದ ಏನೈತ್ರಿ, ನಾವು ಕಂಪಲ್ಸರಿ ಎಕರೆಗೆ ನಾವು 50 ಟನ್ ತೆಗಿಬೇಕಪ್ಪ ಅನ್ನೋದು ಇದ್ರಿ. ನಾವು 50 ಟನ್ ಕಬ್ಬು ಬೆಳಿತೀರಿ ಎಕರೆಗೆ, 25-30 ಕ್ವಿಂಟಲ್ ಭತ್ತ ಬೆಳಿತಿದ್ರು. ಈಗಾದ್ರೂ ಸ್ಟ್ಯಾಂಡ್ ಬೆಳಿತೀರಿ. ಮತ್ತೆ ನಾವು ಇದ್ರೊಳಗೆ ಏನೋ ಪಾರ್ಟ್ ಇದ್ರು ನಾವು ಬೆಳಿ ಒಳಗೆ ಬಂದು ಅವ್ರು ಕಡದ ನೋಡ್ಬೋದ್ರಿ, ಅಷ್ಟು ಸ್ಟ್ಯಾಂಡ್ ಬೆಳೆಸ್ತೀರಿ. ಹೇಗೆ ಅಷ್ಟು ಬೆಳಿಲಿಕ್ಕೆ ಕಾರಣ ಏನು? ಹಂಗೆ ಕಾರಣ ಅಂದ್ರೆ ನಮಗೊಂದು ಹೆಮ್ಮೆ ರೀ. ಇಲ್ಲಿ ನೋಡಿ ತೆಗೋಣಲ್ಲ, ನಮ್ಮ ನೋಡಿ ಇನ್ನೊಬ್ರು ಮಾಡಬೇಕಲ್ಲ, ಮತ್ತೆ ಇನ್ನೊಬ್ರು ನೋಡಿ ನಾವು ಮಾಡಬೇಕಲ್ಲ ಅನ್ನೋದು ಹೆಮ್ಮೆ ಬಾಡ್ರಿ. ರೈತಕ್ಕೆ ಹೋಗಿ ಅಗ್ದಿ ಪದ್ಧತಿ ಸ್ಟ್ಯಾಂಡ್ ಮಾಡಬೇಕು. ನಮ್ ನೋಡಿ ನಮ್ಮ ಮಕ್ಕಳನ್ನೂ ಅದ ಕಲಿತಾವು. ನೌಕರಿ ಮಾಡಿದ್ರು ಕೂಡ ಅವ್ರಿಗೆ ನಾಲೆಜ್ ಕೊಡಬೇಕು ಮಕ್ಕಳಿಗೆ ರೀ. ಇದು ಒಂಥರದೊಳಗೆ ಬಂದಿವ್ರಿ ನಾವು. ಈಗ ಮಗ ಆದರೂ ನಾವು ಶಾಲೆಗೆ ಹೋಗ್ತಾನ್ರಿ, ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಹೊಳಕ್ ಬರ್ತಾನ್ರಿ. ಈಗ ತೊಗೊಂಡು ಹೊಲಕ್ಕೆ ಬಂದು 3-4 ದಿನದ ಎಮ್ಮೆ ಕೊಟ್ಟಿಗೆದೆಲ್ಲ ಖರ್ಚು ಮಾಡಿ ಚಕ್ರಿ ಮಾಡಿ 9 ಗಂಟೆಗೆ ಕರೆಕ್ಟ್ ಮನೆಗೆ ಹೋಗ್ಕೊಂಡ್ರಿ. ಸ್ನಾನ ಮಾಡಿ 10 ಗಂಟೆಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಬಂದ್ರೆ ಅಲ್ಲಿಂದ ಮತ್ತೆ ಬೈಕ್ ತೊಗೊಂಡು ಹೊಲಕ ಬರ್ತಾನ್ರಿ ಊಟ ಮಾಡಿ. ಅಷ್ಟು ಚಂದ ರೀ ಮಕ್ಕಳಿಗೆ ಅವರು, ಅವಂಗ ಅಷ್ಟು ಚಂದ ಉದ್ದ ಕೊಟ್ಟಿವ್ರಿ. ಅಗದಿ ಪದ್ಧತಿ ಸರಿ ಬೆಳಿತೀವಿ ಅಂದ್ರೆ ಪದ್ಧತಿ ಬೆಳಿತೀವಿ. ಅದು ಹೇಗೆ ಹೇಳಿ? ಕಬ್ಬು ಹಾಕಬೇಕಾದ್ರೆ ನಿಗಳ ಹೊಡಿದ್ರಿ ಪದ್ಧತಿ ಅಂದ್ರೆ, ಕಬ್ಬು ಹಾಕಬೇಕಾದ್ರೆ ಚಲೋ ನಿಗಳ ಹೊಡೆದ್ರಿ. ಅದ್ರ ಎಕರೆಗೆ ಒಂದು 4-5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಿರಿ 1 ಎಕರೆಗೆ ಹಾಕ್ಯಾರ. ಅದ್ರ ಕೃಷಿ ಗೊಬ್ಬರ ಒಂದು ಇಲ್ಲಾಂದ್ರೆ ಎಕರೆಗೆ 8-9 ಚೀಲ ಗೊಬ್ಬರ ಹೊಡ್ತಿರಿ ಹಾಕ್ತಾರೆ. ಮ್ಯಾಗಿನ ಮತ್ತೆ ಒಂದು 2 ಸಲ ಅದಕ್ಕೆ ಸ್ವಚ್ಛ ಮಾಡಿ ಕಳೆ ತೆಗಿತೀವಿ ರೀ. ಇದು ಕಳೆ ನಾಶಕ ಎಣ್ಣೆ ಬಂದಿದ್ದಲ್ರಿ, ಎಣ್ಣೆ ಹಚ್ಚಿ ವಾಪಾಡ್ಸಂಗಲ್ರಿ, ಒಟ್ಟಿಗೆ ವಾಪಾಡ್ಸಂಗಲ್ರಿ. ನೆಲ ಹಾಳಾಕತ್ತಂತ ಸ್ಟ್ಯಾಂಡ್ ನಮ್ಮ ನೆಲ ಅಂತೇಳಿ ಅದಕ್ಕೆ ಇನ್ನೇ ಕೆಮಿಕಲ್ಸ್ ಯಾವ್ದು ಹೆಚ್ಚಿಗೆ ಬರ್ತೀನಿ ಬರೀ ಕೊಟ್ಟಿಗೆ ಗೊಬ್ಬರ ಈ ಗೊಬ್ಬರದಾಗ ಬೆಳಿತೀವಿ. ಸ್ಟ್ಯಾಂಡ್ ಬರ್ತಿದ್ರು ಒಂದು 8-10 ನೀರು ಸಿಗ್ತೈತ್ರಿ, ನೀರು ಫುಲ್ ಸಿಗ್ತೈತ್ರಿ, ತಿಂಗಳಿಗೊಮ್ಮೆ 2 ಬರೆ ಹಿಂಗೆ ನೀರು ಬಿಡ್ತೀವ್ರಿ. ಅದು ಸ್ಟ್ಯಾಂಡ್ ಬರ್ತೈತ್ರಿ ಕಬ್ಬು ಭಾಳ ಚಂದ ಬಿಡ್ತೀರಿ. ಹಂಗಾರೆ ನಮ್ಗೆ ಬಡ್ಡಿಂದ ಅಪ್ಪರ್ ಕಾಲೇ ಅದ ರೂಢಿ ಬಿತ್ತಲ್ರಿ, ಹಂಗ ಬೆಳೆಸ್ಕೊಂಡು ಬಂದಿರಿ. ಅಂತರ ಎಷ್ಟು ಇಡ್ತೀರಿ? ಅಂತರ ನಾವು 3.5 ಫುಟ್ ಇಡ್ತೀವಿ ಸರ್, ಸಾಲಿಂದ ಸಾಲಿಗೆ 3.5 ಫುಟ್ ಕೊಡ್ತೀವಿ. ಮತ್ತೆ ನಾವು ಡ್ರಿಪ್ ಗಿರಿಪ್ ಏನು ಮಾಡಂಗಿಲ್ರಿ, ಡ್ರಿಪ್ ಅದು ಏನು ಮಾಡಿಲ್ಲ ರೀ, ಹನಿ ನೀರಾವರಿ ಅದು. ಯಾಕಂದ್ರೆ ನಮ್ಗೆ ನೀರು ಸಾಕಷ್ಟು ಅಲ್ರಿ, ಹಿಂಗೆ ಬಿಟ್ಟ ತೋರಿಸ್ತೀವಿ. ಹೊಳಿ ನೀರು ಪೈಪ್ ಲೈನ್ ಮಾಡಿದ್ರಿ, ಅಲ್ಲಿಂದ ಬೋರಿಲ್ಗಳು ಅದಾವ್ರಿ, ಹಿಂಗೆ ಬಿಟ್ಟ ತೋರಿಸ್ತೀವಿ. ಎಷ್ಟು ಕುಳೆ ತೊಗೊಂತೀರಿ? ನಾವು ಕುಳೆ 3 ತೊಗೋತೀರಿ, 2 ಕುಳೆ 1 ಲವಣಿ ತೊಗೋತೀರಿ. ಲವಣಿ ಕಡದು 2 ಕುಳೆ ತೊಗೊಂಡಿವ್ರಿ, ಕಿತ್ತಾಕಿ ಕೊಡ್ತೀವ್ರಿ. ಮತ್ತು ಹೆಚ್ಚಾಗಿ ನಮಗೆ ಮತ್ತು ಅದು ಏನಾರ ನಮ್ಗೆ ಸಮಸ್ಯೆ ಬಂದ್ರೆ ಒಂದು ಕುಳೆ 1 ಲವಣಿ ಅಷ್ಟು ತೊಗೋತೀರಿ. ಮತ್ತು 3 ಕುಳೆ ಮ್ಯಾಗ ತಗೊಳಂಗಿಲ್ರಿ, ಒಟ್ಟು ತೊಗೊಂಡು ಅಂದ್ರೆ ಇಳುವರಿ ಬರಂಗಿಲ್ರಿ. ಏನು ಸಮಸ್ಯೆ ಬಂದ್ರೆ ಅಂತೇಳಿ? ಏನು ಸಮಸ್ಯೆ ಅಂದ್ರೆ ತಿಳು ಆತ್ರಿ. ಈಗ ನಾವು ಕಬ್ಬು ಕಡಿಯೋದ್ರಾಗ ಮಳೆ ಕಡಿತೀರ್ತಿವಿ, ಅವ್ರ ಗಾಡಿ ಗಾಡಿ ಸಿಗಾಕ್ಬಿದ್ದ ಸ್ವಲ್ಪ ಇಲಿ ಅದು ಹೊಡೆದ ತಿಳು ಆತ್ರಿ. ಅದು ಒಂದೇ ಕುಳೆ ಕಿತ್ತೋಗದ್ ಬಿಡೋದ್ರಿ, ನಾವು ಮುಂದೆ 50 ಟನ್ ಬೆಳೆಯಂಗಿಲ್ಲ ಅಂತ್ರಿ, ಇವರೇಜ್ ಬೇಕಲ್ರಿ ನಮ್ಗೆ 50 ಟನ್. ಅದ್ರ ಸಂಬಂಧ ಕಿತ್ತಾಕ್ತಿ. ಈ ಬೀಜದ ಕಬ್ಬು ಇರ್ತಾವಲ್ಲ, ಎಂತ ಆಯ್ಕೆ ಮಾಡ್ಕೊಂತೀರಿ? ನಾವು ನೋಡ್ರಿ ಸರ್, ಲವಣಿ ಏನ್ ಮಾಡ್ತೇವಲ್ರಿ, ಬೀಜದ ಕಬ್ಬು ಹಾಕಬೇಕಾರ ಲವಣಿ ಕಬ್ಬು ಹಸ್ತ ನಾಟಿ ಮಾಡ್ತೀರಿ. ಗಾತ್ರ ಏನು ಗದರ್ನು ಇರ್ಬೇಕ್ರಿ, ಮತ್ತೆ ಅದು ಕಣ್ಣು ಹೊಡೆತಾ ತಿನ್ ಬರ್ತೀರಿ. ಸ್ಟ್ಯಾಂಡ್ ಇರ್ಬೇಕ್ರಿ ಕಬ್ಬು, ರಸ್ತರಸ್ ಇರ್ಬೇಕ್ರಿ. ಅದ್ ಬೀಜ ನಾವು ಸ್ಟ್ಯಾಂಡ್ ಬೀಜ ಹಾಕಿದ್ರೆ ಸ್ಟ್ಯಾಂಡ್ ಮರಿ ಬರ್ತಿದ್ರು ಸರ್, ಅಗ್ದಿ ಪದ್ದಶರು ಊಟ ಮರಿ ಬರ್ತಿದ್ರಿ, ಸ್ಟ್ಯಾಂಡ್ ಹೇಳ್ತಿದ್ರು. ಅದು ಇಳುವರಿ ಭಾಳ ಕೊಡ್ತಿದ್ರು ಸರ್. ನಾವು ಅದ ಕುಳೆದ ಕಬ್ಬು ಹಾಕಿದ್ರೆ ನಮ್ಗೆ ಅಷ್ಟು ಇಳುವರಿ ಕೊಡಲ್ಲ, ಮರಿ ಸಣ್ಣ ಬರ್ತಿದ್ರು, ಹುಲ್ಲು ಬಂದ ಬರ್ತಿದ್ರು. ಹಿಂಗಾಗಿ ಲವಣಿ ಕಬ್ಬು ಒಂದೇ ಕುಳೆ ಚಲೋ ಬರ್ತಂತಾರ? ಒಂದೇದನ್ನು ಬರ್ತೈತ್ರಿ, ಒಂದೇದಂಗೆ 2 ಕುಳೆನು ಚಲೋ ಬರ್ತಾರೆ ಸರ್. ಒಂದೇದ್ರಿಗಿಂತ 4 ಟನ್ ಹೆಚ್ಚಿಗೆ ಆಗ್ಯದ ನೋಡಿ ಈ ವರ್ಷ ನಮ್ದು ಒಂದಾಗಿಲ್ರಿ. ಎರಡನೇ ಕುಳೆ ಬೆಸ್ಟ್ ಹೆಚ್ಚಿಗೆ 3-2 ಕುಳೆ 1 ಲವಣಿ ಬೇಕಾದ ಕಡಿಬೋದು. ರಾಸಾಯನಿಕ ಗೊಬ್ಬರ ಹಾಕ್ಬೇಕಾ? ಹಾಕ್ತಾರೆ ಸರ್, ರಸಾಯನ ಹಾಕಿರ್ತೀರಿ. ಅಂದ್ರೆ ಈಗ ಭೂಮಿ ಹೊಂದ್ಕೊಂಡು ಬಿಟ್ಟಿದ್ರಿ ಸರ್. ನಾವು 5-6 ಟ್ರ್ಯಾಕ್ಟರ್ ಗೊಬ್ಬರ ಹಾಕಿರು, ರಸಾಯನ ಗೊಬ್ಬರ ಮ್ಯಾಗ ಸುಲಬೇಕ್ರಿ. ಹೊಡಿಬೇಕಾರೆ ರಸಾಯನ ಗೊಬ್ಬರದವ್ರು ಸ್ಟ್ಯಾಂಡ್ ಗೊಬ್ಬರ ಹೊಡಿಬೇಕ್ರಿ. ನಾವು DAP ಒಪ್ಪರ್ಸ್ಬೇಕ್ರಿ, ಅಲ್ಲಿಂದ 10-26 ಗೊಬ್ಬರ ಒಪ್ಪಿಸ್ತೀರಿ, ಇದು ಪೊಟ್ಯಾಶ್ ಒಪ್ಪರ್ಸ್ತೀವ್ರಿ. ಏರಿಯಾ ಗೊಬ್ಬರ ಭಾಳ ಒಪ್ಪರ್ಸಂಗಲ್ರಿ, ನಮ್ಮ ಭೂಮಿ ಹಾಳು ಮಾಡಿದೆ ಅಂತ ಏರಿಯಾ ಗೊಬ್ಬರ ಒಪ್ಪರ್ಸಂಗಲ್ರಿ, ಮೊಟ್ಟ ಒಪ್ಪರ್ಸಂಗಲ್ರಿ. ಮತ್ತು ಕಬ್ಬು ಹಾಕಿದ್ರೆ ಅಷ್ಟೆಲ್ಲ ಮಾಡಿ ನಮಗೆ ಕಬ್ಬು ಹುಟ್ಟಿ ಹಿಡಿಬೇಕಾದ್ರೆ ನಾವು ಕಬ್ಬು ತುದಿಮಟ್ಟ ಸುಲಿತೀವ್ರಿ ಸರ್. ಇದ್ರೊಳಗೆ ಯಾವಾಗ್ರಿ ನಾವು ಮಾರ್ಚಿನಾಗ್ರಿ, ಮಾರ್ಚಿದಿಂದ ಕಬ್ಬು ಸ್ಲೈಸಲ್ಲಿ ಮಾಡ್ತೀವಿ, ಇಷ್ಟು ತಿಳ್ಕೊಂತೀರಿ. ಒಂದು ನಾವು ಇದ್ರಾಗ ಜೂನ್ದಾಗ ಬಂದ ತುದಿ ಮಠ ಹಸಿರು ಗರಿ ಮಠ ಎಲ್ಲ ಸುಲಿ ತೊಗೊತೀವ್ರಿ, ತುಳು ತಳಗ ಹೋಗ್ಬಿಡ್ತೀವಿ ಗರಿ ಎಲ್ಲ ರೀ. ಅಂದ್ರೆ ಕಬ್ಬಿ ಗಾಳಿ ಆಡ್ರಿ, ಅದು ನಾವು ಸುಲಿದ್ರೆ ಊದಿ ಎಲ್ಲ ಕೊಳತು ಗೊಬ್ಬರ ಹಾಕಿತ್ರಿ, ನಮಗೆ ಅದು ಕಸು ಕೊಡ್ತೈತ್ರಿ ಸರ್. ಸುಡಲ್ಲ ಸುಡಂಗಿಲ್ಲ ಸರ್. ಅವನು ಈಗಾದ್ರೂ ತೋಟ ಆದ್ರೂ ನಾವು ಕುಳಿ ಕಾಯ್ಬೇಕಾದ್ರೆ ಸುಡಂಗಿಲ್ಲ ಸರ್. ಅದ್ರ ಮ್ಯಾಗ ಹಂಗ ಕೊಟ್ಟಿಗೆ ಗೊಬ್ಬರ ಹಾರೋದು, ಈ ರಸಾಯನ ಗೊಬ್ಬರ ಚಳಿಕೆ ಹೊಡೆಯವ್ರಿ, ಹಂಗ ನೀರು ಹಾಸಿಬಿಡ್ರಿ. ಮುಂಚೆ ಸುಡ್ತಿದ್ರಿ? ಮುಂಚೆ ಸುಡ್ತಿದ್ರಿ ಸರ್. ಅವ್ ಮುಂಚೆ ಇಷ್ಟು ಟೆಕ್ನಿಕ್ ಹಾಕಲ್ರಿ ಕಬ್ಬಿಗೆ. ಈಗಾಗಲೇ ಈಗ ಬರ್ತಾ ನಮ್ಗೆ ಶುಗರ್ ಬಗ್ಗೆ ಹಾಕಲ್ರಿ, ಅವ್ರೆಲ್ಲ ಸಾಯಿಗಳು ಹೇಳಕ್ರಿ ಸುಡಾಕ್ ಹೋಗ್ಬಿಡ್ರಿ, ಅವ್ರಿಗೆ ಅದ್ರ ಪೊಟ್ಯಾಶ್ ಅಂಶ ಇರ್ತೈತಿ. ಅಂಡರ್ ಟೈಮ್ದ ಅವ್ರದ್ದು ಕೇಳಿ ನಾವೆಲ್ಲ ಈಗ ಸುಡಾತಿಲ್ರಿ. ಹೆಚ್ಚಾಗಿ ಲವಣಿ ಮಾಡೋದಾದ್ರೆ ಗಳೆ ನಿಗಳ ಹಾಕ್ಬೇಕಂತ ಸುಡ್ತೀವ್ರಿ, ಇಲ್ಲಾದ್ರೆ ಕುಳಿಯೋಕಾದ್ರೆ ಒಟ್ಟ ಸುಡಂಗಿಲ್ರಿ. ಹಿಂಗಾಗಿ ಪುಡಿ ಪುಡಿ ಮಾಡ್ತೀರಿ? ಪುಡಿ ಕಡಿಮ್ರಿ, ಪುಡಿನೂ ಮಾಡಿಸ್ಲಿಲ್ಲ ಅಂದ್ರೆ ಏನಂಗಲ್ರಿ. ಅದು ಪುಡಿ ಮಾಡಿದ್ರಿಗಿಂತ ಪುಡಿ ಮಾಡಲಿಲ್ಲ ಅಂದ್ರೆ ನಮ್ಗೆ ಹುಳ್ ಹೇಳಂಗಿಲ್ರಿ, ಅದು ಪ್ಯಾಕ್ ಕುಂತ ಬಿಡ್ತೈತ್ರಿ ಸರ್. ಪುಡಿ ಮಾಡಿದ್ರೆ ಏನಾಕಿದ್ರೆ ನಮ್ಮ ಕಡೆ ಗಾಳಿಗೆ ಹಾರಿ ಬಿಡ್ತೈತ್ರಿ, ಬರಿ ಕುಲ್ಲ ಹಾಕಿದ್ರೆ ಜಾಗದಾಗ ಅಲ್ಲಿ ಹುಲ್ಲು ಹೇಳ್ತೈತ್ರಿ. ಪುಡಿ ಮಾಡೋದ್ಲೆ ಇದ್ರೆ ಹುಲ್ಲು ಹೇಳಂಗಿಲ್ರಿ, ಏನು ಬರ್ಕೊಂಡ್ರಿ. ನೀರು ಬಿಟ್ಟಾಗ ಅದಕ್ಕೆ ಒಂದು ಎಕರೆಕ ಒಂದು 2 ಎಕರೆಗೆ ಒಂದು ಚೀಲ ಹಿಂಗೆ ಎರೆಯಾಗಿ ಚಂಪಡಿಸ್ಬಿಡ್ತೀವ್ರಿ. ಅದು ಕುಡಿ ಕೊಳತ ಹೋಗ್ಬಿಡ್ತೀವ್ರಿ ಗೊಬ್ಬರ. ಮಾರ್ಚ್ ಮಠ ರೌದಿನ ಇರಂಗಿಲ್ರಿ, ಅದು ತಪ್ಪಲಾನ ಇರಂಗಿಲ್ರಿ. ಮಾರ್ಚ್ ಮಠ ಕೊಳತ ಹೋಗ್ಬಿಡ್ತೀವ್ರಿ ಸರ್. ಈ ತರ ಮಾಡಿ ನಾವು 50 ಟನ್ ತೆಗಿತೀವಿ ನೋಡ್ರಿ ಸರ್. ಅಂದ್ರೆ ನಾವು ರೌದಿ ಹಾಕಿರ್ತೀವಲ್ಲ, ರೌದಿಗೆ ಯೂರಿಯಾ ಸಿಂಪಡಣೆ? ಹಾ, ಯೂರಿಯಾ ಸಿಂಪಡಣೆ ಮಾಡ್ತೀವ್ರಿ ಸರ್. ಎಕರೆಗೆ ಒಂದು ಚೀಲ ಹೊಡ್ತೀವ್ರಿ ಸರ್. ಈಗ ಮುರಿದಿದ್ದಕ್ಕೆ ಹೊಡೆದೇವ್ ನೋಡ್ರಿ ಸರ್. ಈ ಮಳೆ ಒಳಗೆ ಇಂಥ ಹೊಡೆದೇವ್ ನೋಡ್ರಿ. ಈ ಗೊಬ್ಬರ ಮಳೆ ಆದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ರೀ, ಹೊಡಿತೀವ್ರಿ. ಮತ್ತೆ ಮಳೆ ಆಗಿಲ್ಲ ಅಂದ್ರೆ ಗೊಬ್ಬರ ಚಿಂಪಡಿಸ್ರಿ, ನಾವು ಪಿಂಕ್ಲರ್ ಹಚ್ತೀವ್ರಿ. ಒಂದು 2 ಪಿಂಕ್ಲರ್ ಹಚ್ತೇವೆ ಸರ್. ಗೊಬ್ಬರ ಎಲ್ಲ ಕೆಳಕುಂತ ರೌದಿನ ಕುಂತ್ರವಂಗ. ಹಿಂಗಾಗಿ ಕಳೆದ ಖರ್ಚಿನೂ ಕಡಿಮೆ ರೀ, ಇಳುವರಿ ಮಾಡ್ರಿ ಕಬ್ಬು. ಮತ್ತೆ ಹೊಡ್ತಿರ್ತೈತ್ರಿ. ನೀರು ಎಷ್ಟು ಕೊಡ್ತೀರಿ? ನೀರು ನೋಡ್ರಿ ಸರ್, ನಾವು ನಮ್ಗೆ ನೀರಿಂದ ಅನುಕೂಲ ಆಗೈತೆ ರೀ. ಈಗ ಒಂದು 10 ತೋರಿಸ್ತೇವ್ರಿ. ಈಗ 15 ನೀರು ಬಿಡ್ತಾರೆ ಕಂಪಲ್ಸರಿ. ಬೇಸಿಗೆ ಒಂದು ಹೋದ್ರೆ 11 ಕೊಟ್ಟಿನಿ ರೀ. 3 160 ಟನ್ ಕಬ್ಬು ಐತೆ ನೋಡ್ರಿ ಸರ್, 3 ನೀರಿಗೆ. ಅದಕ್ಕೆ ನೀರು ಕೊಡ್ಬೇಕು ಈಗ ಅಂತ ಹೆಂಗ ಅನ್ಸುತ್ತೆ ನೀವು? ಅದ್ ನೆಲ ಒಣಗ್ತೈತಲ್ರಿ ಸರ್. ಅದು ನೆಲ ಸ್ವಲ್ಪ ಅರ್ಕಿ ಬಂತ್ರಿ, ಹಿಂಗ ಬಿಡಕ್ ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಮುಳ್ಳೆ ಉಳ್ಳ ಹೊಂದಿ ಹುಡುಕ ತಂಪಿದ್ರೆ 3 ಸೈಡ್ ಇದ್ದಲ್ಲಿ ಹಿಂಗೆ ಬಿಡಕ್ ಬಿಡಕತ್ತಂದ್ರೆ ಅದಕ್ಕೆ ನಾವು ನೀರು ಬಂತು ಪಾಯ್ದು ನೀರು ಕೊಡ್ಬೇಕಂತ ಕರೆಕ್ಟ್ 15 ಮತ್ತೆ ನೀರು ಕೊಡ್ತೀರಿ. ತಿಂಗಳಾರ ಹತ್ಬೋದು, ಇಲ್ಲ ಹೈ ನೀರು ಒಳಗೆಲ್ಲ ಅಡ್ಡಾಡ್ಲಿಕ್ಕೆ ನಿಮಗೆ ಜಾಗ ಸಿಗುತ್ತೆ? ಸಿಗ್ತೈತ್ರಿ ಸರ್, ಸಿಗ್ತೈತ್ರಿ. ಅಗ್ದಿ ಕುಳ್ಳಾಡ್ತೈತಲ್ರಿ. ಬಹಳ ಉದ್ದ ಕಬ್ಬು ಬಂದ್ರೆ ನಾವು ಅಡ್ಡಾಡಂಗಿಲ್ಲ ಅಂತ ಹಚ್ಚಿದ್ರಿ. ಹಿಂಗಾಗಿ ನಾವು ಕೃಷಿ ಒಳಗೆ ಸ್ಟ್ಯಾಂಡ್ ಆದ್ರಿ ಸರ್. ನಮಗೆ ಅನುಕೂಲ ಅನಿಸ್ತೀರಿ. ನಾವು ಬೆಳೆ ಭತ್ತಕ್ಕೆ ನಾವು ಹೆಚ್ಚಾಗಿ ಔಷಧಕ್ಕೆ ಸಿಂಪಡಿಸ್ಬಾರ್ದ್ರಿ. ಒಂದ್ ತರಕಾರಿ ಹಾಕಿವಿ ಒಂದ್ ಔಷಧ ಹೊಡಂಗಿಲ್ರಿ, ಸಿಗಣಿ ಗೊಬ್ಬರ ಹಾಕುದ್ರಿ, ಮತ್ತೆ ಚಿಲ್ ಗೊಬ್ಬರ ಹೆಚ್ಚಿಗೆ ಹಾಕಂಗಿಲ್ರಿ. ಅಂದ್ರೆ ನಮ್ಗೆ ತಿನ್ನಾಕ ನ್ಯಾಚುರಲ್ ಬೆಳಿಬೇಕು ಸರ್. ಜಾಸ್ತಿ ಗೊಬ್ಬರ ಹಾಕ್ಬಾರ್ದು, ಜಾಸ್ತಿ ಗೊಬ್ಬರ ಹಾಕ್ಬಾರ್ದು ಸರ್. ಸಗಣಿ ಗೊಬ್ಬರ ಹಾಕ್ಬೋದ್ರಿ ನಾವು, ಕರೆ ಈ ಗೊಬ್ಬರ ಹಾಕೊಂಗಿಲ್ಲ, ತಿನ್ನೋದ್ಗೊಂದು ಕೆಮಿಕಲ್ಸ್ ಔಷಧ ಹೊಡಂಗಿಲ್ರಿ. ಈ ಹಿರಿ ಬಳ್ಳಿ ಹಾಕೇವ್ರಿ, ಅವ್ರಿ ಬಳ್ಳಿ ಬೆಳಿತೀವ್ರಿ ನಾವು, ತಿನ್ನಾಕಿ ಬೆಂಡೆಕಾಯಿ ರೀ, ಗವಾರಕಾಯಿ ಬೆಳಿತೀವ್ರಿ, ಹಾಕಿವ್ ನೋಡ್ರಿ ಹುಟ್ಟಾರ ಸರ್. ಇಟ್ಟು ಅಲ್ಸಂದಿ ಇದಕ್ಕೆ ಔಷಧ ಹೊಡಂಗಿಲ್ಲ ನೋಡ್ರಿ ಸರ್ ನಾವು. ಮತ್ತು ಅವು ಅಲ್ಸಂದಿ ಆಗ್ಬೇಕಾದ್ರೆ ಸೀಡ್ಸ್ ಬೀಜಾನ ತಂದು ಹಾಕ್ತೇವ್ರಿ. ಈಗೇನೂ ಇಲ್ಲ ಅಂದ್ರೆ 2 ಕ್ವಿಂಟಲ್ ಔಷಧ ಅಲ್ಸಂದಿ ಸಿಗ್ತದೆ ನೋಡ್ರಿ ಸರ್ ಅರ್ಧ ಎಕರೆಗೆ. ಅವ್ನ ಮಾರ್ಲಿಕ್ಕೆ ಮನೆಗೆ ನಾವು ಮನೆಗೆ ಏನು ಭಾಳ ಅಂದ್ರೆ ಎಷ್ಟು ಬೇಕಷ್ಟು ಒಪ್ಪಾಡ್ಸಿದ್ರಿ, ಉಳಿದಿದ್ದು ಮಾರಿಬಿಡಿದ್ರಿ. ಯಾರೋ ಕೇಳ್ತಾರಲ್ಲ ಅಜ್ಜಿ ಒಯ್ದು ತಿನ್ನಕ್ಕೆ ಕೊಟ್ರಿ, ಯಾರು ಮರ ಕೊಟ್ಟು ಬಿಡ್ಬೋದ್ರಿ. ಮತ್ತು ನೀವು ಹಳೆಯ ಪಟ್ಟಣದವ್ರು ಆಗಿದ್ಕೊಂಡು ಇಲ್ಲಿ ಮಾರಾಟಕ್ಕೆ ಎಲ್ಲಿ ಏನೇನು ಸಾಧ್ಯತೆ ಇದೆ, ತರಕಾರಿಗೆ, ಹೂವಿಗೆ, ಹಣ್ಣಿಗೆ ಎಲ್ಲದಕ್ಕೂ ಅವಕಾಶ ಇದೆ ಐತ್ರಿ ಸರ್. ಅದಕ್ಕೆ ಪ್ಲಾನ್ ಮಾಡ್ಕೊಂಡಿಲ್ಲ ನಾವು ಪ್ಲಾನ್, ಯಾಕಂದ್ರೆ ನಮ್ಗೆ ಮಾಡಾವ್ರಿಲ್ರಿ ಸರ್. ಮನೆ ಒಳಗೆ ನಾವು ರೈತಕ್ಕೆ ನಮ್ಮ ಹೆಣ್ಣು ಮಕ್ಕಳದ್ದು ಹೊಲಕ್ಕೆ ಬರಂಗಿಲ್ರಿ, ಯಾರು ಅಟ್ಟೆ ಯಾವಾಗೂ ಬರಂಗಿಲ್ರಿ. ಅವ್ನ ಮಗನ ಸ್ಕೂಲ್ಗೆ ಅವ್ರಿ ಹೇಳ್ರಿ, ನಮ್ಮ ಒಬ್ಬನೇ ಅಲ್ರಿ, ಕಬ್ಬ ಭತ್ತ ಕಂಟ್ರೋಲ್ ಮಾಡ್ಬೇಕಲ್ರಿ. ಹಿಂಗಾಗಿ ಇದಕ್ಕೆ ನಾವು ತರಕಾರಿ ಅದು ತಲೆ ಓಡಿಸಿಲ್ರಿ ಸರ್. ಮಾಡ್ಬೋದ್ರಿ ನೀವು ಹೇಳ್ದಂಗೆ ಹೂವು ಅದು ನೋಡ್ರಿ, ಅದ್ರ ಲಾಭ ಐತ್ರಿ, ಖರೆ ನಾವು ಮಾಡಿಲ್ರಿ ಸರ್. ಈಗ ಭತ್ತದೊಳಗೆ ಅಂತ ಕೆಲಸ ಏನಿರುತ್ತೆ, ಒಂದೆರಡು ಸಲ ಎಡೆ ಹೊಡಿಬಹುದು, ಕಳೆ ತೆಗಿಬಹುದು, ಮುಂದಾದ್ರೂ ಕಬ್ಬಿನಲ್ಲಿ ಏನ್ ಕೆಲಸ ಇರ್ತದೆ ಬಹಳ ಇಲ್ರಿ ಸರ್. ಮಳೆಗಾಲದಾಗ ಅದನ್ನ ನಿಂದಿರ್ಸ್ಬೇಕ್ರಿ, ಬೀಳ್ತಿರ್ತಿತ್ತಲ್ರಿ, ಕಳೆ ತೆಗಿಬೇಕು. ಸರಿ, ಮಳೆಗಾಲದಾಗ ಒಂದು ವರ್ಷದ ಬೆಳೆ, ಅದು ವರ್ಷದ ಬೆಳೆ ರೀ ಸರ್. ನಾವು ಕಡದೇವ್ರಿ ಕಬ್ಬು, ಕಡದಾಗಿಂದ ನಾವು ಕೆಲಸ ಚಾಲು ಮಾಡಿದ್ರ ಹಮೇಶ ಅದು ಒಂದು 3 ತಿಂಗಳು ಎಷ್ಟು ಕುಳ್ಳ ಇರ್ತಾರೆ ನೋಡ್ರಿ ಸರ್. ನಾವು ಅವಾಗಿನ ಮಟ್ಟ ಅದ್ರ ಕೆಲಸ ಮಾಡೋದೇ ಮಾಡೋದು, ಬೇಸಿಗೆ ಎಲ್ಲ ನೀರು ಬಿಡೋದೇ ಮಾಡಿದ್ರೆ, ಮಳೆಗಾಲ ಎಲ್ಲ ಕಳೆ ತೆಗೆದು ಆಮೂಲ್ಯಾಗ ಅಲ್ಲಿ ಬೀಳಾಕತ್ತಪ್ಪ ಇಲ್ಲಿ ಕಣ್ಣು ನಿಂದಿಸು, ಆದ ಮಾಡು, ಸ್ವಚ್ಛ ಮಾಡು, ರೌಂಡ್ ಸ್ವಚ್ಛ ಇಡು, ಇದೇ ಕೆಲಸ. ಕಬ್ಬು ದೊಡ್ಡದಾದ ಮೇಲೆ ಕಳೆ ಬರ್ತಾರೆ, ಬರ್ತೈತ್ರಿ ಸರ್, ಬರ್ತಾವ್ರಿ. ಎಂತ ಕಳೆ ಬರುತ್ತೆ? ಇದು ಹುಲ್ಲು ತಪ್ಪಲ್ಕು ಸರಿ, ಬಂದ ಕಿತ್ತ ತೆಗಿಬೇಕ್ರಿ. ಔಷಧ ಹೊಡೆದ್ರೆ ಹೋಗ್ತೈತ್ರಿ, ಕರೆಕ್ಟ್ ಭೂಮಿ ಹಾಳಕ್ಕಂತ ಔಷಧ ಹೊಡಂಗಲ್ಲ ನಾವು, ಬರೀ ಕಿತ್ತ ತೆಗಿತಾರೆ ಹೆಚ್ಚಾಗಿ. ಔಷಧ ಯಾವಾಗ ಹೊಡ್ತಾವ ಅಂದ್ರೆ ಸೈಡ್ದು ಬದುವದು ಇರ್ತಾವಲ್ರಿ, ಅಂತಲ್ಲ ಎಷ್ಟು ಔಷಧ ಬರುತ್ತೆ, ಪೀಕ್ನಾಗ ಔಷಧ ಹೊಡಂಗಲ್ಲ. ಅದಕ್ಕೆ ಆಳು ಭಾಳ ಬೇಕಾಗುತ್ತೆ, ಬೇಕಾಗ್ತದೆ ಸರ್. ಅದಕ್ಕೇನು ಆಳು ಭಾಳ ಅಂದ್ರೆ ಎಕರೆಗೆ ಒಂದು 10-15 ಮಂದಿ ಹಿಡಿಬೋದು ನಮ್ಮ ಭಾಳ, 15 ಮಂದಿ ತೆಗಿಬೋದು ನಾವು ಕರೆ. ತಿಂಗಳದಾಗ ಒಂದು ಸರಿ 2 ಸರಿ ತೆಗಿತಾರೆ ಸರ್. ಮತ್ತೆ ದನಕರುಗಳನ್ನ ಕಟ್ಟಿದ್ರಿ? ಹಾಂ ರೀ ಸರ್, ದನ ಕಟ್ಟೇವ್ರಿ. ಅವಕ್ಕೆ ಒಂದು ಮಷಿನ್ ಸಾಕೇನ್ರಿ, ಸೊ ಒಂದು ಸ್ವಲ್ಪ ಹುಲ್ಲು ಹಚ್ಚೇವ್ರಿ, ನಮ್ಗೆ ತಿನ್ನಾಕಬೇಕಂತೇಳಿ ಎಲ್ಲ ವ್ಯವಸ್ಥೆ ಮಾಡಿವ್ರಿ ಉದ್ದೇಶ. ಅಂದ್ರೆ ಹಾಲು ಮನೆಗೆ ಅಷ್ಟೇನಾ? ಮನೆಗೆ ಅಷ್ಟೇ ರೀ, ಮತ್ತೆ ಹೆಚ್ಚಿಗೆ ಹಾಕೋರಿ ಹಾಲಾದ್ರೂ ಕೊಡ್ತೇವ್ರಿ ಮಾರಕ. ಹಲ್ ಸರ್ ಎಷ್ಟು? ಏನು ಒಂದು 4-5 ಲೀಟರ್ ಕೊಡ್ತೇವ್ರಿ ದಿನಕ್ಕೆ, 4-5 ಲೀಟರ್ ಹೋಗ್ಕೋರಿ ಹಾಲು. ತಿಂದು ಉಂಡಿಕ್ಯಾರ ಒಂದು 2 ಲೀಟರ್ ತಿನ್ಬೇಕಾರೆ ರಗಡ್ರಿ ನಮ್ಮ ಮನೆಯೊಳಗೆ. ಮಂದಿನೂ ಭಾಳ ಕಡಿಮೆ ರೀ, 4-5 ಮಂದಿ ರೀ ಬರೀ ನಾವು, 4 ಮಂದಿ ಹಾಕೇವು. ಅಷ್ಟು ಇಟ್ಕೊಂಡು ಉಳಿದಿದ್ದು ಎಲ್ಲ ಕೊಡ್ತೀವ್ರಿ, ಹಾಲು ಮಾರ್ತೀರಿ ಸರ್. ಅದ್ರದ್ದು ಒಂದು ಸ್ವಲ್ಪ 4 ಕಾಸು ಬರುತ್ತೆ ನಿಮಗೆ ಎಲ್ಲ? ಹಾಂ ಬರ್ತೈತ್ರಿ ಸರ್, ಅದ್ರದ್ದು ಒಂದು ವಾರ ದಿನ ಒಂದು 200-300 ರೂಪಾಯಿ ಮಾಡ್ತೈತ್ರಿ ಅಲ್ಲ, 200-300 ರೂಪಾಯಿ ಕಾಸು ಕೊಡ್ತೈತ್ರಿ ಸರ್. ನಾವು ತಿಂದು ಉಂಡು ಮಾರ್ತೀವ್ರಿ ಹಾಲಿಗೆ ರೀ. ಅವ್ರು ತಿಂಗಳಿಗೆ ಕೊಡ್ತಾರೋ ಅಥವಾ ವಾರಕ್ಕೆ ಒಂದ್ಸಲ ಕೊಡೋದು? ಕೊಡ್ತಾರ್ರಿ, ವಾರ ಕೊಡೋರು ಕೊಡ್ತಾರ ರೀ, ತಿಂಗಳಿಗೂ ಕೊಡ್ತಾರ್ರಿ. ಆಫೀಸರ್ ಮಂದಿ ಇದ್ದವರು ತಿಂಗಳಿಗೊಮ್ಮೆ ಕೊಡ್ತಾರ ರೀ ಅವ್ರ ಪಗಾರ ಆದಾಗ. ಈ ಮನೆಮಾರಿಗೆ ಏನು ಇರ್ತಾರಲ್ರಿ ನಮ್ದು ದಂಧೆ ಮಾಡೋರಿ, ವಾರಕ್ಕೊಮ್ಮೆ ಕೊಡ್ತಾರ ರೀ ಪಗಾರ. ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತೀರಿ? ಮನೆ ಮನೆಗೆ ಕೊಡ್ತೀರಿ, ನಾವು ಕೊಡ್ತೀರಿ ಸರ್. ಲೀಟರ್ ಕ್ಯಾನ್ ಹಾಕ್ರಿ ಕೊಡ್ತಾರ ರೀ. ಅಂದ್ರೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಇಟ್ಟ ನಾವು ರೇಟ್ ಏನ 45 ರೂಪಾಯಿ ಕೊಡ್ತೀವಿ ರೀ ಲೀಟ್ರಿಗೆ. 45 ರೂಪಾಯಿ ಎಮ್ಮೆ ಹಾಲು, ಒಂದು ಹಿಂಡಿರ ಒಂದು ಹನಿ ನೀರು ಹಾಕಂಗಿಲ್ಲ ರೀ, ತೋರ್ಸಂಗನ ಇಲ್ಲ ರೀ. ಅದ ಹಿಂಡಿದ ನ್ಯಾಚುರಲ್ ಹಾಲು ಕೊಡ್ತೀರಿ ಅಂದ್ರೆ ಅವ್ರ ಮಕ್ಕಳಿಗೆ ಕೊಡಿಸ್ತಾರ ರೀ. ಹಿಂಗಾಗಿ ನಾವು ಅವ್ರಿಗೆ ಏನು ತಿನ್ ಕೊಡ್ಸಂಗಿಲ್ಲ ರೀ, ನೀರಿಗೆ ಒಟ್ಟಾಕಂಗಿಲ್ಲ ರೀ. ಆಕಳ ಹಾಲು ಬೇರೆ, ಎಮ್ಮೆ ಹಾಲು ಬೇರೆ? ಹಾಂ ಎಮ್ಮೆ ಹಾಲು ಬೇರೆ ರೀ. ಹಂಗೆ ಮಾಡ್ತೀರಿ? ಎಮ್ಮೆ ಹಾಲು ಇದ್ರೆ 45 ಕೊಡ್ತೀವಿ ರೀ, ಆಕಳ ಹಾಲು ಇದ್ರೆ 30 ರೂಪಾಯಿ ಲೀಟರ್ ಕೊಡ್ತಾರೆ. ಹಾಂ ಅಂದ್ರೆ ಸ್ವಲ್ಪ ತಿಳಿ ಬರ್ತಾವಲ್ರಿ ಆಕಳ ಹಾಲು, ಸ್ವಲ್ಪ ಕೆಲವು ಮಂದಿ ತಿಳಿ ಬರ್ತಾವ ಅಂತಾರೆ, ಅವ್ಕೆ 30 ರೂಪಾಯಿ ಲೀಟರ್ ಕೊಡ್ತಾರೆ ಆಕಳ ಹಾಲು. ಎಮ್ಮೆ ಹಾಲು ದಪ್ಪ ದಪ್ಪ ಬರ್ತಾವ್ರಿ, ಮತ್ತೆ ಟೇಸ್ಟ್ ಅಂತ ಕೆಲವು ಮಂದಿ ಎಮ್ಮೆ ಹಾಲು ಅಂತಾರೆ, ಅವ್ರು 45 ರೂಪಾಯಿ ಕೊಡ್ತಾರೆ. ನೀವು ತಿಂದು ನೋಡಿದಾಗ ಯಾವ್ದು ರುಚಿ? ನಮಗೆ ತಿಂದು ನೋಡಿದ್ರೆ ನಂಬರ್ ಒಂದ್ ರೀ, ನಮ್ಮ ಹೆಳತಿಗೆ ತಿನ್ಬೇಕ್ರಿ ನಾವು ಸರ್. ಜವಾರಿ ಆಕಳ ಹಾಲು ರೀ, ಜವಾರಿ ಆಕಳ ಹಾಲು ತಿನ್ನೋದ ಸಲುವಾಗಿ ನಾವ್ ಒಂದು ಜವಾರಿ ಆಕಳ ಕಟ್ಟಿರೋದ್ರ ಹಾಲು ತಿಂತೇವ್ರಿ. ಅದು ಹಾಲು ಯಾವಾಗ್ಲೂ ಕೊಡುತ್ತ? ಹೇಗೆ ಕೊಡ್ತಿದ್ರಿ? 1 ವರ್ಷ ಹಿಡ್ತೈತ್ರಿ ಸರ್, ಒಮ್ಮೆ ಇದಂದ್ರೆ 1 ವರ್ಷ ಹಾಲು ಕೊಡ್ತಿದ್ರ ಆಕಳ. ಎಷ್ಟು ವರ್ಷಕ್ಕೊಂದು ಕರ ಕೊಡುತ್ತೆ? ಅದು 2 ವರ್ಷಕ್ಕೊಮ್ಮೆ ಕರ ಕೊಡ್ತಿತ್ತು. ಈಗ ಬಂದ್ ಮಾಡೋದು ಒಂದು 2-3 ತಿಂಗಳು ಐತಿ ಅಂದ್ರೆ ಕಟ್ತಿತ್ತು. ಅದು ಕಟ್ಟಿಕಾರ ಒಂದು 3-4 ತಿಂಗಳು ಹಿಡಿದ ಮತ್ತೆ ಇತ್ತಿತ್ತು, 2 ವರ್ಷಕ್ಕೊಮ್ಮೆ ಇತ್ತಿತ್ತು ಆಕಳ ರೀ. ಹೆಚ್ಚಾಗಿ ಜವಾರಿ ಆಕಳ ಹಾಲು ಮಾತ್ರ ತಿಂತಾರ, ಎಮ್ಮೆ ಹಾಲು ತಿನ್ನೋದನ್ನು ಕಡಿಮೆ ರೀ, ಜವಾರಿ ಆಕಳ ಹಾಲು ತಿಂತಾರ. ಎಮ್ಮೆ ಹಾಲು ಅಂದ್ರೆ ಮಾಡ್ಬಿಡ್ತಾರ ಅವನು. ಎಮ್ಮೆ ಹಾಲು ಬಹಳ ಇಷ್ಟಪಡೋದು ಯಾಕಂತಂದ್ರೆ ಅದ್ರಾಗ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಹಾಂ ಜಿಡ್ಡು ಇರ್ತೈತ್ರಿ ಸರ. ಮತ್ತೆ ಎಮ್ಮೆ ಹಾಲು ನಮ್ಗೆ ತಲೆಗೆ ಮೈಂಡ್ ಕಲೆ ಹುಡುಗರಿಗೆ ಚಲೋ ಅಲ್ರಿ, ಡಿಮ್ ರೀ. ಯಾರು ಹೇಳಿದ್ರಿ? ಇಲ್ಲ ಅಲ್ರಿ ಸರ್, ಇಡೀ ಪ್ರಪಂಚದೊಳಗೆ ಅದು ನಮ್ಮ ದೇಶದೊಳಗೆ ಎಮ್ಮೆ ಹಾಲು 60% ಎಮ್ಮೆ ಹಾಲು ಬರ್ತಾ ಇರೋದು. ಹೌದು, ಆಕಳ ಹಾಲು ಕಡಿಮೆ. ಕುಡಿದಿದ್ದು ಕುರಿ ಆಡು ಇಂಥ ಹಾಲು ಇವೆಲ್ಲ ಸೇರಿ ಹಂಗ ನೋಡಿದ್ರೆ ಆಕಳಕ್ಕಿಂತ ಎಮ್ಮಿ ಪ್ರಾಶಸ್ತ್ಯ ಜಾಸ್ತಿ ಇದೆ ನಮ್ಮಲ್ಲಿ. ಹೌದ್ರಿ ಸರ್? ಹೌದು. ಯಾಕೆ ಬೇಡಿಕೆ ಇದೆ ಅದಕ್ಕೆ? ಜಿಡ್ಡಿನ ಅಂಶ ಜಾಸ್ತಿ ಇದೆ ಅಂದ್ರೆ ಶಕ್ತಿ ಜಾಸ್ತಿ ಇದೆ. ಹಾ, ಶಕ್ತಿ ಜಾಸ್ತಿ ಅದಕ್ಕೆ ತಲೆ ಮೈಂಡ್ ಅದು ಚಾರ್ ಬಂದ್ರೆ ಆಕಳ ಹಂಗೇನಿಲ್ಲ. ಹಂಗಾದ್ರೆ ಅದ್ರೊಳಗ ಎಮ್ಮಿ ಹಾಲಿನೊಳಗ ನೀರ್ ಹಾಕಿದ್ರೆ ಅದು ತೆಳಗಾಗಿಬಿಡುತ್ತಲ್ಲ. ಹೌದು, ತೆಳಗಾಕಿದ್ರಿ. ಖರೆ, ಆದ್ರೂ ನಾವು ಅದಕ್ಕೆ ಅಷ್ಟು ಮಾಡಂಗಿಲ್ಲ. ಆ ರೀತಿ ಭಾವನೆ ಬೆಳೆಸ್ಕೊಂಡಿವಿ. ಈಗ ನೋಡ್ರಿ, ನೀವು ಸಣ್ಣವರಿದ್ದಾಗೂ ಕೃಷಿ ನೋಡಿದಿರಿ. ಅವಾಗ ನೀವು ಅಪ್ಪರ್ ಇಷ್ಟು ಭೂಮಿ ಇದ್ರು ಕೂಡ ಬೆಳತಂದಲ್ಲೇ ಬದುಕ್ತಾಂಗ ಅಷ್ಟೇ ಭೂಮಿ ಇಟ್ಕೊಂಡು ನೀವು ಶ್ರೀಮಂತರಾಗಿದ್ದೀರಿ. ಹೌದ್ರಿ ಸರ್. ಕಾರಣ ಏನು ಅಂದ್ರೆ, ನಾವು ಇಂಪ್ರೂವ್ ಬೆಳೆಸಾಕ್ತಿವ್ರಿ. ಮಳಿನೂ ಕಡಿಮೆ ರೀ ಈಗ ಮೊದಲಿಗಿಂತ. ಮೊದಲು ಮಳಿ ಭಾಳ ಆಗಾಳಾಕತ್ರಿ. ಈಗ ಒಂದು ಸುಮಾರು ಒಂದು 40 ವರ್ಷ ಆಕಲ್ರಿ, ಮಳಿ ಕಡಿಮೆ ರೀ. ಅದ್ರಾಗ ನಾವು ಏನ್ ಮಾಡಕತ್ತೀರಿ, ಕಬ್ಬು ಗಿಬ್ಬು ಹಾಕಾಕತ್ತೀವಲ್ರಿ. ಅವಾಗ ನಾವು ಅಗ್ದಿ ಮನಸ್ಸು ಕೊಟ್ಟು ಇಂಪ್ರೂವ್ಲಿ ದುಡಿಯಾಕತ್ತೀವಲ್ರಿ. ನೋಡಿದ್ ಇಂಪ್ರೂವ್ ಇದಾದ್ರಿ ನಾವು. ಮತ್ತೆ ಒಬ್ಬೊಬ್ಬರು ಮಾಡಾಕ ಹೋದ್ರಿ 5 ಮಂದಿ ಅಂತವ್ರಿ ನಾವು. ನಮ್ಮ ಅಪ್ಪಾರ ಒಬ್ಬರ ನಾವು 5 ಮಂದಿ ಅಂತವ್ರಿ. ಅದ್ ತಂಗಿಯರ್ 4 ಮಂದಿ, 9 ಮಂದಿ ಹೊಟ್ಟೆ ತುಂಬಿಸ್ತೀರಿ. ಈಗ ನಾವು 5 ಮಂದಿ ದುಡಿಯಾಕತ್ತೀವ, ನಾವು ಅಗ್ದಿ ಇಂಪ್ರೂವ್ ಮಾಡ್ಕೊಳ್ರಿ ಸರ್. ಅದನ್ನ ಬಿಟ್ಟು ಮೊದಲಿನ ಬಿಟ್ಟು ಒಂದು 25 ಎಕರೆ ಜಮೀನ್ ಖರೀದಿ ಮಾಡಿದೀವಿ. ಇದೆಲ್ಲ ಖರೀದಿ ಮಾಡಿದ್ವಿ ಅಂದ್ರೆ ನಾವು. ನೀವು ಮಾಡಿದ್ರಿ? ನಾವು ಸ್ವಂತ ಮಾಡಿದ್ರಿ. ಅಂತವ್ರು ಕೊಡ್ರಿ. ನಮ್ಮ ಅಪ್ಪಾರ ಇದಾದ ಬಳಿ 25 ಎಕರೆ ಹೊಲ ಖರೀದಿ ಮಾಡಿದ್ರಿ ನಾವು. ಸ್ವಂತ ದುಡ್ದ್ರಿ ಅವ್ರು ಮೊದಲಿನ ಬಿಟ್ಟು. ಹಿಂಗಾಗಿ ಮಾಡ್ಕೊಂತ ಮಾಡ್ಕೊಂತ ಇಂಪ್ರೂವ್ ಮಾಡಿದ್ವಿ ಸರ್. ಅಂದ್ರೆ ಕೃಷಿಯೊಳಗೆ ಹೊಸ ಹೊಸ ತಳಿಗಳು ಬಂದು. ಯಾವ ಮಾಡ್ತಾರೆ? ಭತ್ತ ತಳಿ ಎಲ್ಲ ಮಾಡ್ತಾರೆ. ಸಂಶೋಧನೆಗಳು ಬಂದು, ಅನೇಕ ರೀತಿಯ ಬೀಜಗಳು ಬಂದು, ಹೊಸ ಹೊಸ ಬೀಜ. ಮತ್ತಂದ್ರೆ ಸರ್, ನಮಗ್ ತಿಳಿದ ಮಟ್ಟಿಗ್ರಿ, ಕಬ್ಬು ಹಾಕಬೇಕಾದ್ರ ಇಲ್ಲಿದ ಕಬ್ಬು ಕಿತ್ತು ಇಲ್ಲೇ ಹಾಕಂಗಿಲ್ಲ ನಾವು. ಇಲ್ಲಿ ಕಬ್ಬು ಇದ್ರೆ ನಾವು ತೆಗೆದ್ರೆ ಆಗ ಬೇರೆ ಮನೆಗಿಂತ ತಂದು ಇಲ್ಲಿ ಕಬ್ಬು ಹಾಕ್ತಾರೆ. ಇಲ್ಲಿದ ಕಬ್ಬು ಹಾಕಿದ್ರೆ ಇಲ್ಲೇ ಇಳುವರಿ ಬರಂಗಿಲ್ಲ ನಾವು. ಈ ಮಣ್ಣಾಗಿಂದ ಇದ ಮಣ್ಣಾಗ ಇಳುವರಿ ಬರಂಗಿಲ್ಲ ನಾವು. ನಮ್ಗೆ ಅನಿಸಿದ ಮಟ್ಟಿಗೆ ನಾವು ಮಾಡಾಕತ್ತಿ ಒಂದು ಸುಮಾರು ಒಂದು 10 ವರ್ಷ ಆತ್ರಿ. ಇಲ್ಲಿ ಲವಣಿ ಮಾಡೋದೈತನಂದ್ರೆ ಅಲ್ಲಿ ಕಬ್ಬು ಬಿಟ್ಟೇನ್ರಿ ಒಂದು ಬ್ಯಾಗ್ ಹೊಲ್ದಾಗ. ಅವಲ್ಲಾಗಿಂತಂದು ಇಲ್ಲಿ ಹಾಕೋದ್ರಿ. ಭತ್ತ ಹಾಕಬೇಕಾದ್ರು ನಮ್ದೊಂದು ಚಲಿ ರೀ. ಈ ವರ್ಷ ಹಾಕಿದ್ದೀವ್ರಿ ಭತ್ತ, ನಿಮ್ದು ಕೃಷಿಯೊಳಗಿಂದ ತಂದು ನಾವು ಅದು ಬೀಜ ನಾಟಿ ಹಾಕ್ತೀವ್ರಿ ನಾಟಿ. ಮುಂದಿನ ಸಲ ಭತ್ತ ಹಾಕಂಗಿಲ್ಲ ರೀ ನಾ. ಮತ್ತೆ ನಾಟಿದ ಭತ್ತ ಅಂದ ಹಾಕ್ತಾರೆ. ಅಂದಾಗ ನಮ್ಗೆ ಇಳುವರಿ ಕೊಡ್ತೈತ್ರಿ ಸರ್. ಇಷ್ಟು ಸಗಣಿ ಅವನ್ನೆಲ್ಲಾನು ಹೊಲಕ್ಕೆ ಉಪಯೋಗಿಸೋದು? ಹೊಲಕ್ಕೆ ಹಾಕ್ತಾರೆ ಸರ್. ಯಾವ್ದು ಹೇಳ್ತೇವಲ್ರಿ, ಎಕರೆಗೆ 4-5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಾರ ನಾವು. ಅದು ನಿಮ್ಮ ಮನೆಯಲ್ಲಿ ಉತ್ಪಾದನೆ? ಕೊಂಡೊಂದು ತರ್ತಾರೆ ಸರ್. 4,000 ಕೊಟ್ಟು ಒಂದೊಂದು ಟ್ರ್ಯಾಕ್ಟರ್ ಗೊಬ್ಬರ ತರ್ತಾರೆ ಸರ್. ಗೊಬ್ಬರ ತಂದ ಹಾಕ್ತಾರೆ ಪ್ರತಿ ವರ್ಷ ಹಾಕ್ಲೇಬೇಕು. ಪ್ರತಿ ವರ್ಷ ಹಾಕ್ತಾರೆ ಗೊಬ್ಬರ. ಹಾಕೇ ನೆಗಳ ಪಾರ್ಟಿ ಹೊಡ್ತೀರ ಅವ್ರ ಎಲ್ಲಾದ್ರು ಹಾಕೇ ಕಬ್ಬಾಕ್ತಾರೆ. ಭತ್ತದ ಒಳಗೆ ಏನಾಕಿತ್ರಿ, 1 ಎಕರೆಗೆ 1-2 ಟ್ರ್ಯಾಕ್ಟರ್ ಹಾಕಿರ ಭತ್ತ ಬಿದ್ದು ಬಿದ್ದು ಬಿಡ್ತೀವಿ ನೋಡ್ರಿ. ನಾವು ಚೀಲದ ಗೊಬ್ಬರ ರಸಾಯನ ಬೇಡ ಬೇಡ ಮತ್ತೆ ಹೆಚ್ಚಾಗಿ ಈ ಕಬ್ಬಿ ಗೊಬ್ಬರ ಬಾಳ್ಬೇಕ್ರಿ, ತಕತ್ ಬಾಳ್ಬೇಕ್ರಿ. ಅಂದಾಗ ನಮಗೆ 50 ಟನ್ ಸಿಗ್ತದ್ರಿ ಸರ್. ಅವ್ರು 80-100 ಟನ್ ಬೆಳೆಯವರು ಇದಾರೆ. ಅದಾರ್ರಿ ಸರ್, ನಮ್ಮ ಇಲ್ಲಿ ನಮ್ಮ ಏರಿಯಾದಾಗ ಬರಂಗಿಲ್ಲ ಸರ್. 55-60 ಟನ್ ಮಾಡ್ರಿ. ನಾವು 60 ಟನ್ ಬರ ತೆಗೆದ್ರ ಲವಣಿ ಮಾಡಿದ್ರು ಸರ್. ಖರೆ ಅದ್ರ ಮ್ಯಾಗ ಬೆಳೆಯಕಂಗಿಲ್ರಿ. ನಾವು ಭಾಳ ರಗಡ ಮನತ್ ಮಾಡ್ತೀವ್ರಿ. ಅದ್ರ ಮ್ಯಾಗ ನಮ್ಗೆ ಕಬ್ಬು ಹೊಂದಂಗಿಲ್ಲ ನಮ್ಮ ಏರಿಯಾದಾಗ. ನೀವು ಹೇಳೋದು 80-90 ಟನ್ ಆ ಕಡೆ ಇದು ಜಮಖಂಡಿ ಅತನಿ ಸೈಡ್ ಬೆಳಿತಾರೆ ಸರ್. ಗೋಕಾಕ್ ಬೇಕಾಕ ಕಡೆ ಬೆಳಿತಾರೆ. ಯಾಕಂದ್ರೆ ಅವ್ರ ಜಮೀನು ಯಾವ್ದಿರಿ ಸರ್, ಎರಿ ಭೂಮಿ ಇರೋದು ಕರಿ ನೆಲ. ಕರಿ ನೆಲಕ್ಕೆ ನಮ್ಗಿಂತ ಔಟನ್ ಬರ್ತೈತ್ರಿ ಅವ್ರು. ನಮ್ದು ಇದೆಲ್ಲ ಮಸಾರಿ ನೋಡ್ಕೊಂಡ್ರಿ. ಹೌದ್ರಿ, ಇದೆಲ್ಲ ಘಟ ಬರುವ ಘಟ ಬರುವ ಎಲ್ಲ ಅಡ್ಡಾಡ್ತೇವ್ರಿ ನಾವು. ಹೋಗಿರಲ್ಲ ಮಣಿ ದೇವ್ರಿ ನಮ್ಮ ಅಂತರ ಇಷ್ಟ ಇರ್ತಾರ ಯಾರು ನಮ್ಗಿಂತ ಅಂತ ಇರ್ತಾರ ಅವ್ರು. 5-4 ಫುಟ್ 5 ಫುಟ್ ಇರ್ತಾರೆ ಅಂತ ಸರ್ ಅವ್ರು. ಅವ್ರದೊಂದು ಚಾಲಿ ರೀ, ಬಡ್ಡಾಗಿಂದ ಇಷ್ಟು ಒಂದು ಗಂಡು ಬಿಟ್ಟಾಗಿಂದ ಸುಲ್ಕೊಂತಿರ್ತಾರೆ ಸರ್ ಅವ್ರ ಕಬ್ಬು. ನಮ್ಗಿಂತನೂ ಬಹಳ ಇದ್ ಮಾಡ್ತಾರೆ ಸರ್ ಅವ್ರು. ಅಂತರ ಇಡುದು ಇಳುವರಿ ಜಾಸ್ತಿ ಆಗುತ್ತೆ. ಅಂತರ ಇಡೋದು ಯಾಕಂದ್ರೆ ಸರ್, ಅವ್ರಿಗೆ ನಮಗ ಕಬ್ಬು ಹುಟ್ಟಿಡ್ತೀವಿ ಸರ್, ಅದೇ ನಮ್ಗೆ ಔಟನ್ ಬರುತ್ತೆ. ನಾವು ಇಲ್ಲಿ ನಮ್ಮ ಕಡೆ ಸ್ವಲ್ಪ ಕೆಲವು ಜನ ಅದಾರ ಹೋಗ್ತಾರೆ, 2.5 ಫುಟ 3 ಫುಟ್ ಬಿಡ್ತಾರೆ. 3 ಬಿಡಬಾರ್ದ್ರಿ ಸರ್ ಅಂತರ. ಅಂತರ ನಾವು ಹೆಚ್ಚಿಗೆ ಇಟ್ರೆ ಕಬ್ಬು ಗಾಳಿ ಆಡೋ ಹುಟ್ಟು ಬರ್ತದೆ. ನೀವು ಬಿಡಿ ಇನ್ನೊಂದ್ಸ ಇನ್ನೊಂದು 2-3 ಫೀಟ್. ಈಗ 2.5 ಫುಟ್ ಬಿಟ್ಟಲ್ರಿ, 3.5 ಫುಟ್ ಬಿಟ್ಟಲ್ರಿ. 3.5 ಇಲ್ಲ 4.5 ಬಿಡ್ಬೋದ್ರಿ. ಬಿಡ್ಬೋದ್ರಿ ಸರ್. ಹಂಗ್ ಬಿಟ್ಟ ಇಲ್ಲಿ ನೋಡ್ರಿ, ಹೋದ್ಸಲ ಈಗ ತಗಂದ್ರಿ, ಈಗ ಒಂದ್ಸಲ ಏನ್ ಮಾಡ್ತಾರ ನಾವು, ಈಗ 2.5 ಫುಟ್ ಹೊಡೆದ ನಾವ್ ಏನ್ ಮಾಡ್ತೀವ್ರಿ, 2 ಮನಿ ಹಚ್ಚೆ 1 ಮನಿ ಬಿಡ್ತೀವ್ರಿ, 5 ಫುಟ್ ಗ್ಯಾಪ್ ಸಿಗ್ತೈತ್ರಿ ನಾವು. ಹಂಗ್ ಮಾಡ್ತೀವ್ರಿ ಒಂದ್ ವರ್ಷ. ಮತ್ತೊಂದ್ ವರ್ಷ ಏನಾಕೈತ್ರಿ, 3.5 ಫುಟ್ ಬಿಡ್ತಾರ್ರಿ. 3.5 ಯಾಕೆ ಬಿಡ್ತೇವ ಅಂದ್ರೆ ರೀ, ಹೋಗಿದ ಮಾಗನಾಗನ ಹಚ್ಚಿದ ಮನಿ ಒಳಗ ಮನಿ ಕುಂದರ್ಬಾರ್ದ್ರಿ ನಾವು. ಡಿಫ್ರೆನ್ಸ್ ಬರ್ಬೇಕ್ರಿ. ಅದ ಒಂದ್ ಪೀರಿಯಡ್ ಹಂಗ ತೆಗೆದ್ರೆ ಒಂದ್ ಪೀರಿಯಡ್ ಹಿಂಗ್ ತೆಗಿಬೇಕು, ನಮ್ಗೆ ಔಟನ್ ಬರ್ಬೇಕ್ರಿ. ಮತ್ತೆ ಒಂದು ಕಣ್ಣಿನ ಬೀಜವನ್ನು ನಾಟಿ ಮಾಡ್ತಾರ ಆ ಕಡೆ ಮಾಡ್ತಾರ ಸರ್. ನಾವು ಮಾಡಿಲ್ಲ ಸರ್. ಅಂದ್ರೆ ಅದು ಕೂಡ ಒಂದ್ ತಪ್ಪು. ಒಂದು ಕಣ್ಣಿಂದ ಇನ್ನೊಂದ್ ಕಣ್ಣಿ 4 ಫೀಟ್ ಇತ್ತು ಅಂತ ತಿಳ್ಕೊಂಡ್ರಿ. ಆ ಕಣ್ಣಲ್ಲಿ ಇವು ಜಾಸ್ತಿ ಮರಿ ಜಾಸ್ತಿ ಬರ್ತವು, ಗಾಳಿ ಆಡುತ್ತೆ, ಬಿಸಿಲು ಬೀಳುತ್ತೆ, ದಪ್ಪನ ಗಳ ಬರ್ತವು, ತೂಕ ಬರುತ್ತೆ, ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಹಂಗಾಗಿ ಅವರು 80 ಟನ್ ಬೆಳಿತಾರೆ, 100 ಟನ್ ಬೆಳಿತಾರೆ ಸರ್. ನಮಗೂ ಬೆಳಕಾಗಲ್ರಿ. ಅಂದ್ರೆ ಅವ್ರನ್ನೆಲ್ಲ ಏನಾಗಿರ್ತಾರೆ ಸರ್, ಒಮ್ಮೆ ನೀರು ಬಿಟ್ರೆ 1 ತಿಂಗಳ ಸೇರಂಗಲ್ರಿ ಅವ್ರಿಗೆ. 1.5 ತಿಂಗಳ ಇದ್ರು ಅವ್ರಿಗೆ ಕಬ್ಬು ಹಸಾಗಿರ್ತಾವ್ರಿ. ನಮ್ಮ ಕಬ್ಬು ಹಂಗ್ರಿ ಸರ್, ಸರ್ 15-20 ದಿನ ಹೋತ್ರಿ ಸುಳಿ ಒಣಗಾಕ ಶುರು ಮಾಡ್ತಾರೆ. ಅಂದ್ರೆ ನಮ್ದು ಕಸಿ ಹತ್ತಿರ್ತೈತಲ್ರಿ. ನಮ್ಗೆ ನೀರು ಕಂಪಲ್ಸರಿ 15 ದಿನಕ್ಕೆ ಬಿಡ್ಬೇಕು ನಾವು. ಹಿಂಗಾಗಿ ನಾವು ಹಿಂಗೆ ಬೆಳೆಸ್ತೀವಿ, ಗಣಿಕೆ ಹಾಕೇ ತೆಗಿತೀವ್ರಿ. ಹಾಗೋಗೇನೈತಿ ನ್ಯಾಚುರಲ್ ಅನ್ಕೆ ಹಾಕುದ್ರಿ. ಹುಟ್ಟಂದು ಕಬ್ಬು ಲವಣಿ ಮಾಡಿದ್ದನ್ನ ಕಬ್ಬು ಲವಣಿ ಮಾಡ್ಬೇಕು. ಮುಂದೆ ಏನ್ ಮಾಡ್ಬೇಕು? ಮುಂದೇನ್ರಿ ಈಗ ಇದಲ್ರಿ ರೈತಕಿನ ಇದ್ರೊಳಗ ಈ ಸಲ ಈಗ ಒಂದು ಬೇರೆ ಪ್ಲಾನ್ ಹಾಕೇನ್ರಿ. ಈಗ ಮೂರು ನಾಲ್ಕು ಪುಟ್ ಮನಿ ಬಿಟ್ಟ ಒಂದ್ ಎಕರೆಕ ಆರು ಟ್ರ್ಯಾಕ್ಟರ್ ಗೊಬ್ಬರ ಹಾಕೋದ್ರಿ. ನಾಲ್ಕೂವರೆ ಪುಟ್ ಮನಿ ಬಿಡೋದ್ರಿ. ಆ ಟೈಪ್ ಮಾಡ್ಬೇಕಂತ ಮಾಡಂತ. ಒಂದ್ ಎಕರೆಕ 60-65 ಟನ್ ತೆಗಿಬೇಕಂತ ನನ್ನ ಪ್ಲಾನ್ ಐತ್ರಿ. ಈ ಸಲ ರೀ ಒಂದು ಎಲ್ಲ ಲವಣಿ ಹಾಕ್ತೈತಿ ಆ ಟೈಪ್ ಮಾಡ್ತೀನಿ. ದೊಡ್ಡ ಮನೆ ಹುಡುಕ್ತೀನಿ. ಗೊಬ್ಬರ ಮೇಲೆ ಅಷ್ಟೊಂದು ಅವಲಂಬನೆ ಇರಲ್ಲ ಬೆಳೆಗಳು ಇರ್ತೈತಿ ಇಲ್ಲ ಅಂತಲ್ಲ. ಈಗ ನಿಮ್ಗೆ ಊಟಕ್ಕೆ 4 ರೊಟ್ಟಿ ತಿಂತೀರಿ, 20 ರೊಟ್ಟಿ ಇಟ್ಟರೆ ಏನು ತಿಂತೀರಿ? 4 ತಿಂತೀರಿ. ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ಕೊಟ್ಟರು ಸಾಕು. ನೀವು ಜಾಸ್ತಿ 20 ಕೊಟ್ಟಿನಿ 10 ಲೀಟರ್ ಹಾಲು ಕೊಡು ಅಂತ ಹೇಳಿದ್ರೆ ಭೂಮಿಗೂ ಅದೊಂದು ಮಿತಿ ಇರುತ್ತೆ. ಯಾಕಂದ್ರೆ ನಾವು ಹೆಚ್ಚಿಗೆ ತಾಕತ್ ಮಾಡಿರ ನಾವು ಏನು ಭೂಮಿಗೆ ಒಂದು ಬೇರೆ ಏನ್ರಿ ದನದಂಗ ಅಲ್ರಿ ಸರ. ಭೂಮಿನ ಹೆಚ್ಚಿಗೆ ತಾಕತ್ ಮಾಡಿರ ಒಂದ್ ವರ್ಷ ಏನೋ ಅಕಸ್ಮಾತ್ ನಾವು ಏನೋ ಮಿಸ್ ಆಗಿ ಬೇರೆ ನೆಲಕ್ಕೆ ಹಾಕಿರ ಅದ್ ತಡ್ಕೋತಿದ್ರು. ಹಿಂಗಾಗಿ ನಾವು ಏನೋ ಆ ಕಡೆ ನೆಲದಾಗ ನಮ್ಗೆ ಕಡಿಮೆ ತಾಕತ್ ಕಂಡ್ರೆ ಈಗ ಒಬ್ಬರು ಅಲ್ಲಿ ಹಾಕಿರು ಒಂದ್ ವರ್ಷ ಇದಕ್ಕೆ ಹಾಕಿಲ್ಲ ನಮ್ಗೆ ತಡ್ಕೋತಿದ್ರು. ಆಮೇಲೆ ದೊಡ್ಡ ಬೆಳೆ ಹಾಕೈತಲ್ರಿ, ಕಸು ಬಾಳ್ಬೇಕ್ರಿ ಕಬ್ಬಿಗೆ. ಯಾವತ್ತು ಭತ್ತದ್ದನ ಬೇರೆ ಕಬ್ಬಿನ ಬೇರೆ. ಕಬ್ಬಿಗೆ ಎಷ್ಟು ತಾಕತ್ ಮಾಡಿದ್ರು ಕಡಿಮೆ ಸರ್. ನೀವು ಹಂಗಾದ್ರೆ 10 ಟ್ರ್ಯಾಕ್ಟರ್ ಜಾಸ್ತಿ ಹಾಕಿದ್ರೆ ಇನ್ನೂ 20 ಬೆಳೆಯಂಗ್ರಿ. ನಾವು ಮಾಡೋದ್ರಾಗ ಇರ್ತೈತಿ ಸರ್. ನೀವು ಹೇಳ್ಬೇಕು ಹೌದಲ್ರಿ, ಅಂತರ್ ಬಿಟ್ರಿ ನಾವು ಸಾಲ ಅಂತರ್ ಬಿಟ್ರಿ. ಅದಕ್ಕೆ ಹುಟ್ಟಿದ್ರವ್ರವ್ರಿ ಸುಖದ್ಲೆ ಬೆಳೆಸ್ಬೇಕ್ರಿ ಮರಿ. ಅದು ಹುಟ್ಟಿಡ್ದಿದ್ರಿ ಗಳ ತೀರ ನೀರ್ ಜಾಸ್ತಿ ಕೊಡ್ತಾ ಇದ್ರಿ. ಬಾಳ ನೀರು ಅಷ್ಟು ಕೊಡಬಾರ್ದು. ಹೌದಲ್ರಿ, ತೀರ ಜಾಸ್ತಿ ನೀರ್ ಕೊಟ್ರೆ ಉಸಿರಾಟ ಆಡಲ್ಲ. ಉಸಿರಾಟ ಆಡ್ಲಿಲ್ಲ ಅಂದ್ರೆ ಅದ್ ಹೆಂಗ್ ಬೆಳಿಬೇಕು? 15 ದಿನಕ್ಕೊಮ್ಮೆ ಕೊಡ್ತೀರಿ. ನೀವು ಎರಕಲ್ ಬಿಡೆ ಅಂತ ಹೇಳಿದ್ರೆ ಮ್ಯಾಲೆ ಮಣ್ಣು ಒಣದ ತಕ್ಷಣ ಭೂಮಿ ಇದು ಕಣ್ಣ ಬೆಳುತ್ತೆ. ಮ್ಯಾಲೆ ಮಣ್ಣು ಅದು ಸಹಜವಾಗಿ ಆರಿರುತ್ತೆ, ಒಂದ್ ಸ್ವಲ್ಪ ಬಿಡಿ ಬಿಡಿ ಆಗಿರುತ್ತೆ. ನೀವು ಅದನ್ನ ನೋಡ್ಕೊಂಡು ನೀರ್ ಕೊಟ್ರಿ. ಕೆಳಗಡೆ ತಂಪಿದೆಯೋ ಇಲ್ಲೋ ಅದನ್ನ ನೋಡ್ಬೇಕು. ನಾವು ಒಂದ್ ಸ್ವಲ್ಪ ಸರಿಸಿ ಒಂದ್ ಸ್ವಲ್ಪ ಮಣ್ಣು ತಗೊಂಡು ತಂಪೈತೋ ಇಲ್ಲೋ. ನೀವಿನ್ನು ಅದು ಆರಿರೆಲ್ಲ ಹೋಗಿ ನೀರ್ ಹಾಸ್ಬಿಟ್ರಿ ಅಂದ್ರೆ ಉಸಿರಾಟಕ್ ಬೇಕಲ್ಲ ಜಾಗ. ಬೇರಿನಿಂದ ಉಸಿರಾಡ್ತಾ ಹೋಗು. ಉಸಿರಾಟಕ್ಕೂ ಬೇಕು, ಅದಕ್ಕೆ ತಂಪುನು ಬೇಕು, ಎರಡೂ ಬೇಕು. ಆ ರೀತಿ ಮಾಡ್ಬೇಕು. ಜಾಸ್ತಿ ನೀರ್ ಕೊಟ್ರಿ ಅಂತ ತಿಳ್ಕೊಳ್ರಿ. ಜಾಸ್ತಿ ನೀರ್ ಕೊಟ್ರೆ ನಿಮ್ಗೆ ಹಾನಿನ ಇದೀವಿನ ಒಳ್ಳೇದಾಗಲ್ಲ. ಹೌದಲ್ರಿ, ನೋಡ್ಬೇಕು. ಅದು ಬೇರೆ ಎಲ್ಲಿದೆ, ಬೇರಿನ ಹತ್ರ ತಂಪಿದೆಯೋ ಇಲ್ಲೋ ಅದನ್ನ ನೋಡ್ಬೇಕು. ಅದ್ ನೋಡಿದಾಗ ತಂಪಿರ್ಲಿಲ್ಲ ಅಂದ್ರೆ ಅವಾಗ ಕೊಡ್ಬೇಕು. ಹೆಂಗ್ ನೋಡ್ಬೇಕು ಅಂದ್ರೆ ಹಿಂಗ್ ತಗೊಂತೀರಿ ಮಣ್ಣು, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಒಳಗಿನ ಮಣ್ಣು ತಗೊಂಡು ಹಿಂಗ್ ಕೈಲಿ ಹೆಚ್ಚಿಗ್ತೀರಿ. ಹಿಂಗ್ ಹೆಚ್ಚಿಗೆ ನಿಮ್ ಎದೆಯಿಂದ ಟಪ್ ಅಂತ ಬಿಟ್ರೆ ಅದು ಒಡಿಲಿಲ್ಲ ಅಂದ್ರೆ ನೀರ್ ಕೊಡ್ಬೇಕಾಗಿಲ್ಲ. ಒಡೆದು ಹುಡಿ ಹಿಡಿ ಆಗಿ ಬಿತ್ತು ಅಂದ್ರೆ ನೀರ್ ಕೊಡ್ಬೇಕು. ಹಿಂಗ್ರಿ, ನೀವು ಜಾಸ್ತಿ ನೀರ್ ಕೊಟ್ರಿ ಅಂತ ತಿಳ್ಕೊಡ್ರಿ. ಯಪ್ಪ ನಾನು ಉಸಿರಾಡ್ತಾ ಇದ್ದೆ, ಮತ್ ನೀರ್ ಕೊಟ್ಟು ನಾನು ಉಸಿರನ್ನು ಕಟ್ ಮಾಡಿದ್ನಲ್ಲಪ್ಪ ಅಂತ. ಅಂದ್ರೆ ನಮ್ಮ ಹವಾಮಾನ ಏನೈತಿ ಸರ್ ಗೊತ್ತೈತ್ರಿ? ಇಲ್ಲಿ ಏನೇ ಇರ್ಲಿ ಅಲ್ಲಿ ಭೂಮಿ ನೋಡ್ಬೇಕಲ್ಲ, ಭೂಮಿ ನೋಡಕೊಡ್ಬೇಕಲ್ಲ. ಹವಾಮಾನ ಸೂರ್ಯ ಹುಟ್ಟಿದ ರೊಟ್ಟಿ ಜಾಸ್ತಿ ತಿನ್ನು, ಚಂದ್ರ ಹುಟ್ಟಿದ ಕಡಿಮೆ ತಿನ್ನು. ಹಂಗೇನಿಲ್ಲ ಸರ್, ನೀವು ಹೇಳಿದ್ ಬರೋಬರ ಮಾಡಿ ನೋಡ್ಬೋದ್ರಿ. ನಮ್ದು ಅದನ್ನ ಭೂಮಿ ನೋಡ್ಬೇಕು. ಅಲ್ಲಿ ಕಂಡೀಷನ್ 10 ಸಲ ನೀರ್ ಕೊಡುದ, ಅದ್ರಾಗ 6-7 ಸಲ ಕೊಟ್ಟಾದ್ರೆ ನೋಡ್ಬೋದು. ಕಡಿಮೆ ಕೊಟ್ಟು ಅಂದ್ರೆ ಕಡಿಮೆನೂ ಕೊಡಬಾರ್ದು, ಹೆಚ್ಚು ಕೊಡಬಾರ್ದು. ಅದಕ್ಕೂ ಉಸಿರಾಟಕ್ಕೂ ಬೇಕು, ತಂಪು ಮಾಡಬಹುದು ಸರ್. ಹಂಗ್ ಮಾಡ್ಬೋದು. ನೀವ್ ಹೇಳಿದಂಗ ಒಂದ್ ಕಣ್ಣಿಂದ ಹಚ್ಚಿನೂ ನೋಡ್ಬೋದ್ರಿ. ಅದು ನೋಡ್ಬೋದ್ರಿ, ಅದು ಮಾಡ್ಬೋದ್ರಿ ಸರ್. ಹಂಗ್ ಮಾಡಿದ್ದಕ್ಕೆ ಆಗಿದ್ದ. ಯಾಕಂದ್ರೆ ನಾವು ಎಷ್ಟು ಟೆಕ್ನಿಕ್ ಇದ್ರು ರೈತಕ್ಕೆ ಒಳಗೆ ಕಡಿಮೆ ಇರ್ತಾರ. ನಿಮ್ಮಂತ ಹೇಳಿದಾರು ನಾಳೆ ತಗೋಬೇಕು. ಎಲ್ಲಾ ಕಡೆನು ನೋಡಿದೀನಿ, ಹಳಿಯಾಳ ಕಡೆ ಕಬ್ಬಿನ ಬೀಜ ಹಾಕುವಾಗ ಅದು ತೆಳ್ಳಗೈತು, ದಪ್ಪ ಆಯ್ತು, ಹಂಗೈತು ಹಿಂಗೈತು ನೋಡಂಗೆ ಇಲ್ಲ. ಹಂಗ ಹಾಕಿರ್ತಾರ, ಅದ್ರ ಮೇಲೆ ಮಣ್ಣೆ ಎಳಿತಾರ. ನಾ ಹಿಂಗ ಇರಬಾರ್ದು ಅಂತ ಹೇಳಿದ್ರೆ ಇಲ್ರಿ ನಡೀತೀವಿ ನಾವು, ಹಿಂಗ ಬೆಳಿತೀವಿ ಅಂತ ಹೇಳ್ತಾರ. ಒಳ್ಳೆ ಬೀಜ ಇದ್ದಾಗ ಒಳ್ಳೆ ಬರುತ್ತೆ. ನೀವು ಎಂತೆಂತದ್ದು ಬೀಜ ಹಾಕಿದ್ರೆ ಮೊಳಕೆ ಬಂದು ಸುಮ್ನೆ ಇರುತ್ತೆ. ಸುಮ್ನೆ ಇರ್ತೀರಿ, ಮತ್ತೆ ಸತ್ತ ಬಿಡ್ತಾರ. ಬಹಳ ದಟ್ಟ ಆದ್ರೂ ಕಬ್ರಿ ಅವು ಇಷ್ಟು ಆಗಿದ ಮರಿ ಸಾಯ್ತಾವ್ ಸರ್. ಅವು ಒಣಗಿ ಬಿಡ್ತಾರ ಅಲ್ಲಿ ಒಳಗ. ಹಂಗ್ ಮಾಡಿ ಮಾಡೋಣ ಸರ್. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಳ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಹಳಿಯಾಳ ತಾಲೂಕಿನ ಶಿವಾನಂದ್ ಶಿವನಪ್ಪ ರವಾಟೆ ಅವರ ಕೃಷಿ ಮತ್ತು ಹೈನುಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶೆಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೈನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें। कोविड 19 से बचाव जिम्मेदारी है आपकी और हमारी। अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। अरे अरे अरे, क्या कर रहा है? इधर इधर इधर, आप बोल रहा है तेरे बिजू का कुतला बोल रहा? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होती थी, शुद्धता झलकती थी, माटी भी तक। और लो, पहली वाली बात कहा, पर हम तो सब नहीं डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, ग्रुप में पास बेच नहीं किए हैं। ठीक है भाई, मैं भी आज के दिन खेती शुरू करूंगा। माटी से प्रेम की परंपरा है, परंपरागत खेती। रैतरिगे सलहे, ಇಲಿ ಮತ್ತು ಹೆಗ್ಗಣಗಳ ನಿಯಂತ್ರಣ. ಆಹಾರ ಪದಾರ್ಥಗಳ ನಷ್ಟದೊಂದಿಗೆ ಇಲಿಗಳಿಂದಾಗುವ ಇನ್ನೆರಡು ಘೋರ ಹಾನಿಗಳೆಂದರೆ ಪ್ಲೇಗ್ನಂತಹ ಸುಮಾರು 30 ಬಗೆಯ ಸಾಮೂಹಿಕ ಮಾರಣಾಂತಿಕ ರೋಗಗಳ ಹರಡುವಿಕೆ ಹಾಗೂ ವಸ್ತು, ಗೋಡೆ, ನೆಲ, ಬಾಗಿಲು, ಕಿಟಕಿ, ಯಂತ್ರೋಪಕರಣಗಳಿಗೆ ಹೆಚ್ಚಾಗಿ ಇವುಗಳು ವಿದ್ಯುತ್ ತಂತಿಗಳನ್ನು ಕಡಿಯುವುದರಿಂದ ಹಾನಿ ಹೆಚ್ಚು. ಈ ಇಲಿಗಳ ನಿಯಂತ್ರಣಕ್ಕೆ ಬೇಕಾದಂತಹ ಸಾಮಾನ್ಯ ಸಲಕರಣೆಗಳು ಜಿಂಕ್ ಫಾಸ್ಫೈಡ್ ಮತ್ತು ರೋಬಾನ್ ಅಂದರೆ ಇಲಿ ಪಾಷಾಣಗಳು, ಅಕ್ಕಿ, ರಾಗಿ, ಹುರಿದ ಕಡಲೆ ಬೀಜ ಹಾಗೂ ಕಡಲೆಕಾಯಿ ಎಣ್ಣೆ, ಪ್ಲಾಸ್ಟಿಕ್ ಪಾತ್ರೆ ಅಥವಾ ಬೇಸಿನ್, ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಕವರ್ಗಳು. ಈ ಇಲಿಗಳ ನಿಯಂತ್ರಣಕ್ಕೆ ವಿಷಪೂರಿತ ಆಮಿಷ ತಯಾರಿಸುವ ಮೊದಲು ಕೆಲವೊಂದು ಪೂರ್ವ ಸಿದ್ಧತೆಗಳು ಏನೆಂದರೆ, ಒಂದು ದೊಡ್ಡ ಪ್ಲಾಸ್ಟಿಕ್ ಗುಣಿಯಲ್ಲಿ 48 ಭಾಗ ಅಕ್ಕಿ, 48 ಭಾಗ ರಾಗಿ, 3 ಭಾಗ ಹುರಿದು ಕುಟ್ಟಿದ ಕಡಲೆ ಬೀಜ, 3 ಭಾಗ ಕಡಲೆಕಾಯಿ ಎಣ್ಣೆ ಹಾಕಬೇಕು. ಇದನ್ನ ಪ್ಲಾಸ್ಟಿಕ್ ಅಥವಾ ಮರದ ಸೌಟಿನ ಸಹಾಯದಿಂದ ಚೆನ್ನಾಗಿ ಬೆರೆಸಿ. ಹೀಗೆ ಬೆರೆಸಿದ 20 ಗ್ರಾಂ ಮಿಶ್ರಣವನ್ನ ಪ್ಲಾಸ್ಟಿಕ್ ಚಮಚದ ಸಹಾಯದಿಂದ ಪ್ಲಾಸ್ಟಿಕ್ ಕವರಿನೊಳಗೆ ಹಾಕಿ ಗಂಟು ಹಾಕಿ. ಹೀಗೆ ಎಲ್ಲಾ ಮಿಶ್ರಣವನ್ನ ಪ್ಲಾಸ್ಟಿಕ್ ಕವರ್ನೊಳಗೆ ತುಂಬಿ ಗಂಟು ಹಾಕಬೇಕು. ಇದಕ್ಕೆ 2% ಜಿಂಕ್ ಫಾಸ್ಫೈಡ್ ಎಂಬ ಇಲಿ ಪಾಷಾಣವನ್ನು ಬೆರೆಸಿ ಈ ವಿಷಯುಕ್ತ ಪದಾರ್ಥವನ್ನು ತಲಾ 10 ಗ್ರಾಂನಂತೆ ಪ್ಲಾಸ್ಟಿಕ್ ಕವರಿನೊಳಗೆ ಹಾಕಿ ಗಂಟು ಹಾಕಬೇಕು. ಇವುಗಳನ್ನ ತರಕಾರಿ ತೋಟಗಳಲ್ಲಿ ಹಾಕಿ ಇಲಿಗಳನ್ನ ನಿಯಂತ್ರಿಸಬಹುದು. ಇನ್ನು ತೆಂಗು, ಅಡಿಕೆ, ದಾಳಿಂಬೆ, ಕೋಕೋ ಮತ್ತು ಇತರೆ ಮರಗಳಲ್ಲಿರುವ ಎಲ್ಲಾ ಇಲಿ ಪೊಟರೆಗಳನ್ನು ಮೊದಲನೆಯದಾಗಿ ನಾಶಪಡಿಸಿ, ಅನಂತರ ಕಾಂಡ ಮತ್ತು ಗೊನೆ ಅಥವಾ ಕಾಂಡ ಮತ್ತು ರೆಂಬೆ ಸೇರುವಂತಹ ಕಡೆ ಒಂದು ರೋಬಾನ್ ಬಿಲ್ಲೆಯನ್ನ ಗಟ್ಟಿಯಾಗಿ ಕೆಳಗೆ ಬೀಳದಂತೆ ಅದುಮಿಡಿ, ಅಥವಾ ರೋಬಾನ್ ಬಿಲ್ಲೆಯ ಮೂಲಕ ಒಂದು ತೆಳುವಾದ ಕಬ್ಬಿಣದ ತಂತಿಯನ್ನ ತೂರಿಸಿ ಮರದ ಎತ್ತರ ನೋಡಿ ಆಯಕಟ್ಟಿನ ಜಾಗದಲ್ಲಿ ಕಾಂಡದ ಸುತ್ತಲೂ ಈ ತಂತಿಯನ್ನ ಬಿಗಿಯಾಗಿ ಕಟ್ಟಿ. ಈ ರೀತಿ ಮಾಡುವುದರಿಂದ ಇಲಿ ಮತ್ತು ಹೆಗ್ಗಣಗಳನ್ನ ನಿಯಂತ್ರಿಸಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು 6:50 ಪ್ರಸಾರವಾಗಲಿದೆ. ಪ್ರಮುಖ ತೋಟಗಾರಿಕಾ ಉತ್ಪನ್ನಗಳ ಸಂಸ್ಕರಣೆ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚಂದನ್ ಕೆ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು HB ರಾಮಡಗಿ.

पांच पापलानी गुटी भर जाली पांच पापलानी गुटी भर जाली पांच केळेनी गुटी भर जाली पांच केळेनी गुटी भर जाली पांच दुडवानी गुटी